ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 08030370035. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ಮಾರ್ಚ್ 1-31 ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ ಎಸ್ಯುವಿಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಸುರಕ್ಷಿತ ಟೀಕಾಕರಣ ಹೋ ಸಮಯ ಪೆ ಯುವಿನ್ ಪೋರ್ಟಲ್ ಕರೆ ಸುನಿಶ್ಚಿತ ಯುವಿನ್ ಪರ ರಿಜಿಸ್ಟರ್ ಕರ ಟೀಕಾಕರಣ ಬನೆ ಓರ ಆಸಾನ್ ಕಹೀ ಭೀ ಟೀಕಾ ಲಗವಾ ಪಾವ್ ಡಿಜಿಟಲ್ ಪ್ರಮಾಣ ಏಕ್ ಕ್ಲಿಕ್ ಸುರಕ್ಷಾ ಕ್ಲಿಕ್ ಪರ ಮಿಲ್ ಜಾಯ ಯುವಿನ್ ಕೋ ಅಪನಾ ಕರ ಜಾಗರೂಕ ಬನ್ ಜಾಓ ಟೀಕಾಕರಣ ಕಿ ಜಾನಕಾರಿ ಮೊಬೈಲ್ ಪರ ಪಾಓ ಏಕ್ ಕ್ಲಿಕ್ ಸುರಕ್ಷಾ ಕಿ ಓರ್ ಕಿಸಿ ಘರ್ ಕೆ ಅಂದರ್ ಬಾಲಕ್ ಅಪಾಹಿಜ್ ನಾ ಹೋ ಗಂಭೀರ ಬಿಮಾರಿ ಕಾ ಶಿಕಾರ್ ನಾ ಹೋ ಔರ್ ಗರೀಬ್ ಮಾ ಬಾಪ್ ಕೋ ಬಹುತ್ ಬಡೆ ಆರ್ಥಿಕ ಬೋಝ ಕಾ ಸಂಕಟ ಬನ್ನಾ ನಾ ಪಡೆ ಏಕ್ ಕ್ಲಿಕ್ ಸುರಕ್ಷಾ आज ही www.uvin.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳತ್ರಿ, ಕೃಷಿ ಶೋಧನೆ ಸಾಧನೆ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ, ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿಕರ ಪಾಲಿಗೆ ಕೃಷಿ ಜ್ಞಾನದ ಬುತ್ತಿ ತೆರೆದಿಡುವ ಧಾರವಾಡದ ಕೃಷಿ ಮೇಳವನ್ನು ಇದೇ ಸೆಪ್ಟೆಂಬರ್ 21-24 ನಾಲ್ಕು ದಿನಗಳವರೆಗೆ ಏರ್ಪಡಿಸಲಾಗುತ್ತಿದೆ. ಈ ವರ್ಷದ ರೈತ ಜಾತ್ರೆಯನ್ನ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದಡಿಯಲ್ಲಿ ಆಯೋಜಿಸಲು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉತ್ಸುಕವಾಗಿದೆ. ಈ ಮೇಳದಲ್ಲಿ ಕೃಷಿ ಹಾಗೂ ಕೃಷಿ ಪೂರಕ ತಂತ್ರಜ್ಞಾನಗಳೊಂದಿಗೆ ಬೀಜಮೇಳ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚ ಹಾಗೂ ಜಾನುವಾರು ಪ್ರದರ್ಶನಗಳೊಂದಿಗೆ ಆಯೋಜಿಸಲಾಗುವುದು. ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ಆವರಣಗಳಲ್ಲಿ ಕೈಗೊಳ್ಳುವ ಬೋಧನೆ, ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳ ಸಮಗ್ರ ಮಾಹಿತಿಯನ್ನು ರೈತ ಸಮುದಾಯಕ್ಕೆ ಒದಗಿಸಲಾಗುವುದು. ಅಲ್ಲದೆ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ಮತ್ತು ಬಿಡುಗಡೆಯ ಹಂತದಲ್ಲಿರುವ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಕ್ಷೇತ್ರ ಪ್ರಯೋಗ ಹಾಗೂ ವಿವಿಧ ಪ್ರಾತ್ಯಕ್ಷಿಕೆಗಳ ಮೂಲಕ ಮನದಟ್ಟಾಗುವ ರೀತಿಯಲ್ಲಿ ಏರ್ಪಡಿಸಲಾಗುವುದು. ನಾಲ್ಕು ದಿನಗಳ ಈ ಮೇಳದಲ್ಲಿ ಸುಮಾರು 14-16 ಲಕ್ಷ ರೈತರು, ರೈತ ಮಹಿಳೆಯರು, ವಿಸ್ತರಣಾ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಗ್ರಾಮೀಣ ಯುವಕ ಯುವತಿಯರು ಭಾಗವಹಿಸುವ ನಿರೀಕ್ಷೆ ಇದೆ. ವಿಶೇಷವಾಗಿ ಈ ಮೇಳದಲ್ಲಿ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಸೂಕ್ತ ಕೃಷಿ ತಾಂತ್ರಿಕತೆಗಳು, ಅಧಿಕ ಇಳುವರಿ ಮತ್ತು ಸಮರ್ಪಕ ನೀರಿನ ಬಳಕೆಗಾಗಿ ಸುಧಾರಿತ ನೀರಾವರಿ ಪದ್ಧತಿಗಳು, ವಿವಿಧ ಬೆಳೆಗಳ ತಾಂತ್ರಿಕತೆಗಳು, ಸಂಪನ್ಮೂಲ ಸಂರಕ್ಷಣೆಗಾಗಿ ಸಮಗ್ರ ಜಲಾನಯನ ಅಭಿವೃದ್ಧಿ, ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಬಳಕೆ, ಡ್ರೋನ್ ತಂತ್ರಜ್ಞಾನ, ನಿಖರ ಕೃಷಿ ಅತಿ ಕಡಿಮೆ ಹಾಗೂ ಹೆಚ್ಚಿನ ತೇವಾಂಶದ ಪರಿಸ್ಥಿತಿಯಲ್ಲಿ ಬೆಳೆಯಲು ಸೂಕ್ತವಾದ ತಳಿಗಳು, ಪೋಷಕಾಂಶ ಹಾಗೂ ಪೀಡೆಗಳ ನಿರ್ವಹಣೆ, ನೈಸರ್ಗಿಕ ಮತ್ತು ಸಾವಯವ ಕೃಷಿ, ಮಣ್ಣಿನ ಫಲವತ್ತತೆ ಹಾಗೂ ಆರೋಗ್ಯ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣ, ಹೈಟೆಕ್ ತೋಟಗಾರಿಕೆ ಹಾಗೂ ವಿಸ್ಮಯಕಾರಿ ಕೀಟ ಪ್ರಪಂಚ, ಪೌಷ್ಟಿಕ ತೋಟ, ತಾರಸಿ ತೋಟ ಹಾಗೂ ಲಂಬ ಉದ್ಯಾನ, ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆಗೈದ ಅದರಲ್ಲೂ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಸಂದರ್ಭಗಳಲ್ಲಿ ಯಶಸ್ಸು ಸಾಧಿಸಿದ ರೈತ ಹಾಗೂ ರೈತ ಮಹಿಳೆಯರೊಂದಿಗೆ ಸಂವಾದ, ಕೃಷಿ ವಸ್ತು ಪ್ರದರ್ಶನದಲ್ಲಿ ಹೈಟೆಕ್ ಮಳಿಗೆಗಳು, ಸಾಮಾನ್ಯ ಮಳಿಗೆಗಳು, ಯಂತ್ರೋಪಕರಣ ಮಳಿಗೆಗಳು, ಆಹಾರ ಮಳಿಗೆಗಳು, ಜಾನುವಾರು ಪ್ರದರ್ಶನ ಮಳಿಗೆಗಳು ಹಾಗೂ ಕ್ಷೇತ್ರ ಮಳಿಗೆಗಳ ವ್ಯವಸ್ಥೆ ಮಾಡಲಾಗುವುದೆಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪ್ರಕಟಣೆಯಲ್ಲಿ ತಿಳಿಸಿದೆ. ಎಲ್ಲ ರೈತ ಬಾಂಧವರು, ಕೃಷಿ ಮಹಿಳೆಯರು, ಗ್ರಾಮೀಣ ಯುವಕ ಯುವತಿಯರು ಹಾಗೂ ಎಲ್ಲ ಕೃಷಿ ಆಸಕ್ತರು ಈ ಕೃಷಿ ಮೇಳದ ಲಾಭವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಮಳಿಗೆಗಳನ್ನು ಕಾಯ್ದಿರಿಸಲು ದೂರವಾಣಿ ಸಂಖ್ಯೆ 8277747 ಇಲ್ಲವೇ 0836221447 ಅಥವಾ www.uasd.edu ಜಾಲತಾಣವನ್ನು ಸಂಪರ್ಕಿಸಬಹುದು. ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಪ್ರಾಮುಖ್ಯತೆ ಮತ್ತು ಉತ್ಪಾದನಾ ತಾಂತ್ರಿಕತೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಗೋವನ್ಕೊಪ್ಪ ಅವರೊಡನೆ ಸಂದರ್ಶನ. ಅವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿ. ಕಾರ್ಯಕ್ರಮದ ಪ್ರಸ್ತುತಿ ಕುಮಾರ್ ಅಗಡಿ. ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೆ, ಕಳೆದ ವರ್ಷ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಿಸಿದ್ವಿ. ಅಂದರೆ ಅಷ್ಟು ಪ್ರಾಮುಖ್ಯತೆ ಸಿರಿಧಾನ್ಯಗಳಿಗಿದೆ. ಇವತ್ತು ನಮ್ಮ ರೈತ ಬಾಂಧವರು ಕೂಡ ಸಿರಿಧಾನ್ಯಗಳ ಬೆಳೆ ಬೆಳೆದ್ರೊಳಗೆ ಸಿದ್ಧಹಸ್ತರು. ಸಾಕಷ್ಟು ಜನ ರೈತರು ಈ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಅನಾದಿ ಕಾಲದಿಂದಲೂ ಈ ಒಂದು ಸಿರಿಧಾನ್ಯ ಬೆಳೆಯೋದು ಪದ್ಧತಿ ಇತ್ತು. ಅಂತರ್ಬೆಳೆ ಒಳಗೆ ಬೆಳೀತಿದ್ರು, ಆಮೇಲೆ ಅಕ್ಕಡಿ ಕಾಳು ಜೊತೆಗೇ ಇವು ಸಿರಿಧಾನ್ಯಗಳು ಹಾಕ್ತಿದ್ರು. ನೆವಣಿ, ಬರ್ಗ ಇವೆಲ್ಲ ಸಾಕಷ್ಟು ಮೊದಲು ಬೆಳೀತಿದ್ರು. ಆದರೆ ಭಾಳ ಸುಮಾರು ಕಾಲಕ್ರಮೇಣ ಅದು ವಾಣಿಜ್ಯ ಬೆಳೆಗಳಿಗೆ ಆಕರ್ಷತೆ ಬಂದ ಮೇಲೆ ಈ ಒಂದು ಬೆಳೆ ಬೆಳೆಯೋದು ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ರೈತರಿಗೆ ನಿಧಾನ ಗೊತ್ತಾಯಿತು, ಇದರಲ್ಲಿ ಕೂಡ ಸಾಕಷ್ಟು ಲಾಭ ಇದೆ ಇದು, ಮತ್ತು ಮುಖ್ಯವಾಗಿ ಆರೋಗ್ಯವರ್ಧಕ ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದು ಸಂಸ್ಕರಣೆ ಒಂದು ಸ್ವಲ್ಪ ಕಷ್ಟ ಅನ್ನೋದು ಬಿಟ್ಟರೆ ಈ ಸಿರಿಧಾನ್ಯಗಳು ತುಂಬ ಸಿರಿ ದೇಹವನ್ನು ಕೊಡುವಂಥವು, ಆರೋಗ್ಯದ ಸಿರಿನ ನೀಡುವಂಥವು ಅಂಥೇಳಿ ಗೊತ್ತಾದ ಮೇಲೆ ಈಗ ಮಾರುಕಟ್ಟೆ ಕೂಡ ಸಾಕಷ್ಟಿದೆ. ಆದರೆ ರೈತರಿಗೆ ಅದು ತಲುಪಬೇಕು ಇನ್ನು, ಆ ಮಾತು ಬೇರೆ. ಆದರೆ ಈ ಬೇಡಿಕೆಯಲ್ಲಿರುವಂಥ ಈ ಸಿರಿಧಾನ್ಯಗಳ ಕುರಿತಂತೆ ನಾವು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಪಡ್ಕೊಳ್ಳೋದು ಬಹಳ ಅವಶ್ಯಕತೆ ಅದ. ಇವತ್ತು ವರಮಾನ ದುಪ್ಪಟ್ಟ ಆಗ್ಬೇಕನ್ನೋ ನಿಟ್ಟಿನೊಳಗೆ ಸಾಕಷ್ಟು ಈ ಅಕ್ಕಡಿ ಕಾಳು ಬೆಳೆಯುವಂಥದ್ದು, ಅಂತರ್ಬೆಳೆ ಬೆಳೆಯುವಂಥದ್ದು, ಒಂದೇ ವಾಣಿಜ್ಯ ಬೆಳೆ ಅದ್ರ ಮೇಲೆ ನಾವು ಅವಲಂಬಿತ ಆಗೋಕ್ಕಾಗಲ್ಲ. ಈ ಥರ ಬೇರೆ ಬೇರೆ ಕೆಲವೊಂದಿಷ್ಟು ಸಿರಿಧಾನ್ಯಗಳು ವಿಶೇಷವಾಗಿದ್ದರೆ ಖಂಡಿತವಾಗಿ ಕೂಡ ರೈತನ ಬದುಕು ನೆಮ್ಮದಿಯ ತಾಣವಾಗ್ತದೆ. ಇಲ್ಲಾಂದರೆ ದುಡ್ಡಿಲ್ಲದೇ ಭಾಳ ಸಾಕಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ. ಹಂಗಾಗಬೇಕು ಅಂದರೆ ಸಿರಿಧಾನ್ಯಗಳು ಬೆಳಿಬೇಕು ಅಂತ ಆಸೆ ಮಾಡ್ತಾ ಈ ಪೀಠಕ್ಕೆಯೊಂದಿಗೆ ಇವತ್ತು ಈ ಸಿರಿಧಾನ್ಯಗಳ ಕುರಿತಂತೆ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹೇಗೆ ಅದು ಜೆನೆಟಿಕಲಿ ಅಷ್ಟು ತುಂಬ ಒಳ್ಳೆಯ ಒಂದು ಧಾನ್ಯ, ಮತ್ತು ಅದರಿಂದ ಹೇಗೆ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ, ಮತ್ತು ಬೆಳೆಯೋದು ಎಷ್ಟು ಸರಳವಾಗಿ ಬೆಳಿಬೋದು, ಕಳೆ ಬರದೇ ಇರುವಂಥ ಈ ಒಂದು ಸಿರಿಧಾನ್ಯ ಕಳೆಯಿಂದ ಯಾವುದೇ ಪರಿಣಾಮ ಭಾಳ ಕಡಿಮೆ, ಆ ದೃಷ್ಟಿಯಿಂದ ಇವೆಲ್ಲ ನಾವು ತಿಳ್ಕೊಂಡ್ರೆ ಸಿರಿಧಾನ್ಯಗಳನ್ನು ಬೆಳೆದು ನಾವು ಸಿರಿವಂತರಾಗ್ಬೋದು. ಈ ನಿಟ್ಟಿನೊಳಗೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ನಾಗಪ್ಪ ಗೋವನ್ಕೊಪ್ಪ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ, ತಳಿ ವಿಜ್ಞಾನಿಗಳು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಡಾಕ್ಟರ್ ನಾಗಪ್ಪ ಅವರೇ ಋತ್ಪೂರ್ವಕ ನಮಸ್ತೆ, ಅಭಿನಂದನೆಗಳು, ಸ್ವಾಗತ. ತುಂಬ ಯಶಸ್ವಿ ವಿಜ್ಞಾನಿಗಳು ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ನೊಳಗೆ, ಅಂದರೆ ತಳಿ ಒಂದು ವಿಜ್ಞಾನಿಯಾಗಿ ತಳಿ ಶಾಸ್ತ್ರವನ್ನು ತುಂಬ ದೀರ್ಘವಾಗಿ ಅಭ್ಯಾಸ ಮಾಡದಂಥವ್ರು, ಮತ್ತು ಯಶಸ್ವಿಯಾಗಿ ತಾವು ಪ್ರೊಫೆಸರ್ ಆಗಿದ್ದೀರಿ, ಹೌದು, ಪ್ರಾಧ್ಯಾಪಕರಾಗಿದ್ದೀರಿ. ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ರೈತ ಬಾಂಧವರಿಗೆ ಆರಂಭಿಕವಾಗಿ ಹೇಗೆ ಒಂದು ಸಿರಿಧಾನ್ಯಗಳು ಬೆಳೆಯೋದ್ರಿಂದ ಹೇಗೆ ಅವ್ರ ಬದುಕು ಬಂಗಾರ ಆಗ್ತದೆ, ಒಂದೆರಡು ಆರಂಭಿಕ ಮಾತುಗಳನ್ನು ಹೇಳ್ಬೋದಾ? ನಾವು ಬೇರೆ ಬೆಳೆಗಳನ್ನ ಬೆಳಿತೀವಿ. ಈಗ ಇತ್ತಿತ್ತಲಾಗಿ ನಾವು ಹೆಚ್ಚಿಗೆ ಬೆಳೆದಂದರೆ ಮೆಕ್ಕೆಜೋಳ, ಅದು ಬಿಟ್ಟರೆ ಹತ್ತಿ, ಇವು ಎರಡೂ ಅದವಲ್ಲ, ಬಟ್ ಹತ್ತಿ ಅಂತೂ ಬೇಕೇ ಬೇಕು. ಮೆಕ್ಕೆಜೋಳ ಸಿಕ್ಕಾಪಟ್ಟು ನಮ್ಮದು ಏನು ಭೂಮಿಯಲ್ಲಿರುವಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಭೂಮಿ ಬರ್ಬರ್ತಾ ಬರ್ಡ್ ಆಗ್ತದೆ. ಸೊ ಈ ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ನಿಮಗೆ ಮೆಕ್ಕೆಜೋಳ ಬೆಳೆಯುವಾಗ ನಾವು ಸ್ವಲ್ಪ ಜಾಸ್ತಿ ಮಳೆ ಆದರೂ 4 ಕ್ವಿಂಟಲ್ ಬರ್ತಾ ಎಕರೆಗೆ, ಕಡಿಮೆ ಮಳೆ ಆದರೂ 4 ಕ್ವಿಂಟಲ್ ಭತ್ತ. ಆಮೇಲೆ ಹೆಚ್ಚಿಗೆ ಖರ್ಚು ಮಾಡ್ತೀವಿ ನಾವು, ಯಾಕಂದರೆ 150 ಕೆಜಿ ಸಾರಜನಕ, 75 ಕೆಜಿನ ಕೊಡ್ತೀವಿ. ಆದರೆ ಸಿರಿಧಾನ್ಯಗಳಿಗೆ ಅಷ್ಟೇನು ಬೇಕಾಗಿಲ್ಲ, 150 ಕೊಡೋದು ಬೇಡ, ಬರೀ 30-15 ಕೊಟ್ಟರೆ ಸಾಕಾಗುತ್ತೆ. ಸೊ ಹಾಗಾಗಿ ಈ ಇದರಲ್ಲಿರುವಂಥ ಏನು ನಾವು ಅನುವಂಶಿಕತೆ ಏನಂತೀವಿ, ಜೀನ್ಸ್ ಅಂತೀವಿ, ಕ್ರೋಮೋಸೋಮ್ಸ್ ಅಂತೀವಲ್ಲ, ಅವು ಕಡಿಮೆ ಪೋಷಕಾಂಶಗಳನ್ನು ತೆಗೆದುಕೊಂಡು ಹೆಚ್ಚಿನ ಸಿರಿಯನ್ನು ಹೊಂದಿರುವಂಥ ಕಾಳುಗಳನ್ನು ಕೊಡ್ತದೆ, ಅದರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಕೊಡ್ತಾ ಇದ್ದಾವೆ. ಸೊ ಹಾಗಾಗಿ ಈ ಬೆಳೆಗಳನ್ನು ಬೆಳೆಯೋದ್ರಿಂದ ಎರಡು ದೃಷ್ಟಿಯಿಂದ ನಮ್ಗೆ ಅನುಕೂಲ ಇದೆ. ಒಂದು, ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಅನುಕೂಲ ಇದೆ, ಯಾಕಂದರೆ ಈಗ ಯಾರನ್ನು ಮಾತಾಡಿಸಿದ್ರೆ ನಾವು ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ, ಬೇರೆ ಬೇರೆ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಹೇಳ್ತೇವೆ. ಆದರೆ ಈ ಧಾನ್ಯಗಳನ್ನು ನಾವು ಸೇವಿಸುವುದರಿಂದ ಈ ಆರೋಗ್ಯದ ದೃಷ್ಟಿ ಇರುವಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು. ಅದೇ ರೀತಿಯಾಗಿ ನಿಮಗೆ ಮಳೆ, ನಾವು ಹೇಳಿದ ವಾತಾವರಣ ಬದಲಾವಣೆ ಆಗ್ತಾ ಇದೆ, ಈ ಗ್ಲೋಬಲ್ ವಾರ್ಮಿಂಗ್ ಅಂತೇವೆ, ಇದು ಎಲ್ಲದಕ್ಕೂ ಹೊಂದ್ಕೊಂಥ ಧಾನ್ಯಗಳು ಇವು. ಯಾಕಂದರೆ ನಿಮಗೆ ಜಾಸ್ತಿ ಮಳೆ ಆದರೂ ಬರ್ತಾವೆ, ಕಡಿಮೆ ಮಳೆ ಆದರೂ ಬರ್ತಾವೆ, ಅಂದರೆ ನೀವು 300 mm ರೇನ್ಫಾಲಲ್ಲಿ ಬರ್ತದೆ, 3000 mm ರೇನ್ಫಾಲಲ್ಲಿ ಬರ್ತಾವೆ. ಸೊ ಆಮ್ಯಾಗೆ ನೀವು ಗುಡ್ಡಗಾಡು ಪ್ರದೇಶದಲ್ಲಿ ಬರ್ತದೆ, ಸಮತಟ್ಟಾದ ಪ್ರದೇಶದಲ್ಲಿ ಬರ್ತಾವೆ. ಸೊ ಹಾಗಾಗಿ ಎಲ್ಲ ವಾತಾವರಣಕ್ಕೂ, ಎಲ್ಲ ಭೂಮಿ ಹೊಂದಿಕೊಳ್ಳುವಂಥ ಶಕ್ತಿಯನ್ನು ಈ ಧಾನ್ಯಗಳು ಅನುವಂಶಿಕದಲ್ಲೇ ಹೊಂದಿದೆ. ಹಾಗಾಗಿ ವಾತಾವರಣದಿಂದ ಸೇಫ್ ಆಗಿರ್ಬೋದು, ಆಮೇಲೆ ಆರೋಗ್ಯದಿಂದ ಸೇಫ್ ಆಗಿರ್ಬೋದು. ನೀವು ಆರೋಗ್ಯದಿಂದ ನಾವು ಹೇಳೋದಾದರೆ ನಮಗೆ ಸಕ್ಕರೆ ಕಾಯಿಲೆ ಬರ್ತದೆ. ಸಕ್ಕರೆ ಕಾಯಿಲೆ ಯಾಕೆ ಬರ್ತದೆ ಅಂತಂದರೆ, ನಾವು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡಿದೆ ಅಂತಂದರೆ ಅನ್ನ ಬಿಟ್ಟರೆ ಚಪಾತಿ, ಇವು ಅನ್ನದಲ್ಲಿ ನಮಗೆ ಏನು ಭತ್ತದಕ್ಕಿ ಅಂತ ಹೇಳ್ತಾ ಇದ್ದೀವಿ ನಾವು, ನವಣೆಯನ್ನ ನಮ್ಮ ಸಿರಿಧಾನ್ಯ ಅನ್ನಲ್ಲ, ಭತ್ತದಕ್ಕಿ ಅನ್ನಗಳಾಗಲಿ, ನಿಮಗೆ ಗೋಧಿ ರೊಟ್ಟಿ ಆಗಲಿ, ಊಟ ಮಾಡೋದ್ರಿಂದ ಜೇಬೆ ಗೋಧಿ ಅಲ್ಲ, ನಾವೇನೀಗ ಎಷ್ಟು ಒಮ್ಮೆ ಗೋಧಿ ಅಂತ ನಾವೇನು ಕರಿತೇವೆ ಇದ್ದಿದ್ದಾಗ ನಾವು ಮಾಡ್ತಾ ಇದ್ದೇವಲ್ಲ, ಚಿಕ್ಕಬಟ್ಟೆ ಇಳುವರಿ ಬರ್ತಂತ ಬೆಳೀತಾ ಇದ್ದೇವಲ್ಲ, ಆ ಗೋಧಿಯಲ್ಲಿ ಗ್ಲುಟಿನ್ ಅಂತ ಒಂದು ಅಂಶ ಇದೆ. ಆ ಗ್ಲುಟಿನ್ ಏನು ಮಾಡ್ತದೆ, ನಮ್ಮ ಇದ್ರ ಮೇಲೆ ಒತ್ತಡ ಬಿದ್ದಾಗ ನಮ್ಮ ದೇಹದಲ್ಲಿ ಏನಿದೆ ಅಂತಂದರೆ ಪಿತ್ತಜನಕಾಂಗ, ನಾವು ಕನ್ನಡದಲ್ಲಿ ಪಿತ್ತಜನಕಾಂಗ ಅಂತೀವಿ, ಇಂಗ್ಲೀಷಲ್ಲಿ ಪ್ಯಾಂಕ್ರಿಯಾಸ್ ಅಂತೀವಿ, ಅದರಲ್ಲಿ ಬೀಟಾ ಸೆಲ್ಸ್ ಅಂತ ಇದಾವೆ. ಬೀಟಾ ಸೆಲ್ಸ್ ಕೆಲಸ ಏನಂತಂದರೆ ಅವು ಇನ್ಸುಲಿನ್ನ ಉತ್ಪತ್ತಿ ಮಾಡ್ತಾವೆ. ಈ ಇನ್ಸುಲಿನ್ ಕೆಲಸ ಏನಂತಂದರೆ ನಮ್ಮ ದೇಹಕ್ಕೆ ಬಂದಂಥ ಗ್ಲುಕೋಸನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಅದು ಶಕ್ತಿಯಾಗಿ ಪರಿವರ್ತನೆ ಆಗಲಿಲ್ಲ ಅಂತಂದರೆ ನಿಮಗೆ ಡಯಾಬಿಟಿಕ್ಸ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ, ಅಂದರೆ ನೀ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗಿದೆ ಅಂತಂದಾಗ ದೇಹದಲ್ಲಿ. ಸೊ ಅವಾಗ ಏನು ಮಾಡ್ತಾರೆ ಡಾಕ್ಟರ್ ನಿಮಗೆ ಏನು ಹೇಳ್ತಾರೆ, ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ, 2 ಟ್ಯಾಬ್ಲೆಟ್ ಹೋಗುತ್ತೆ, ಆಮ್ಯಾಗ ಇನ್ಸುಲಿನ್ ಇಂಜೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಹೀಗಾಗಿ ಇದು ಈಗ ಬೆಳೆಯುತ್ತೆ. ಬಟ್ ಅದೇ ನಮ್ಮ ಸಿರಿಧಾನ್ಯದಲ್ಲಿ ಏನಿದೆ ಅಂತಂದರೆ ಕಡಿಮೆ ಪಿಷ್ಟ ಇದೆ, ಪಿಷ್ಟದಿಂದ ನಮ್ಗೆ ಜಾಸ್ತಿ ಗ್ಲುಕೋಸ್ ಬರ್ತದೆ. ಅದು ಯಾವುದರಲ್ಲಿ, ನಮ್ಮ ಅಕ್ಕಿಯಲ್ಲಿ 78-80% ಪಿಷ್ಟ ಇದೆ. ಬಟ್ ಕಡಿಮೆ ಕಡಿಮೆ ಕಡಿಮೆ ಏನು ಖನಿಜಾಂಶಗಳು ಮತ್ತು ಕಡಿಮೆ ಕಡಿಮೆ ಅತಿ ಕಡಿಮೆ ಇದು ಯಾವುದು ನಾರಿನಂಶ ಇದೆ. ನಾರಿನಂಶದ ಕೆಲಸ ಏನಂತಂದರೆ ನಾವು ಸ್ಪಂಜಿಗೆ ನೀರು ಹಾಕಿದಾಗ ನೀರು ಹೇಗೆ ಹಿಡ್ಕೊಂಡತ್ತು, ಆಮೇಲೆ ನಾವು ಅದನ್ನು ಸ್ಕ್ವೀಜ್ ಮಾಡಿದಾಗ ಅದು ಹೆಚ್ಚಿಗೆದಾಗ ನಾವು ಸಾವಕಾಶ ನೀರು ಬಿಟ್ಕೊಂಡು ಹೋಗ್ತಲ್ಲ, ಹಾಗೆ ನಾರು ಬಂದಂಥ ಗ್ಲುಕೋಸನ್ನು ಹೀರ್ಕೊಂಡು ಸಾವಕಾಶ ನಮ್ಮ ದೇಹಕ್ಕೆ ಬಿಟ್ಕೊಂಡು ಹೋಗ್ತದೆ. ಹಾಗಾಗಿ ಇದು ಬಿಟಾಸೆಲ್ ಇದು ಪಿತ್ತಜನಕದಲ್ಲಿರುವಂಥ ಬಿಟಾಸೆಲ್ ಮೇಲೆ ಒತ್ತಡ ಬೀಳೋದಿಲ್ಲ, ಅವು ಕೆಲಸ ನೆನೆಸಿಲ್ಲ ಮತ್ತು ನಿರಂತರವಾಗಿ ಕೆಲಸ ಮಾಡ್ತಾವೆ. ಹಾಗಾಗಿ ಯಾವಾಗ ನಿರಂತರವಾಗಿ ನಮಗೆ ಇನ್ಸುಲಿನ್ ಸಿಗುತ್ತೆ. ಅದ್ರ ಮೇಲೆ ಒತ್ತಡ ಬಿತ್ತಂತಂದರೆ ಅವು ಏನಾಗ್ತಾವೆ, ಕೆಲಸವನ್ನು ನಿಲ್ಲಿಸ್ತಾವೆ, ಇಲ್ಲಿಕಂದ್ರೆ ನಶಿಸಿ ಹೋಗ್ತಾವೆ. ಇವೆರಡಾದರೂ ನಮ್ಗೆ ಏನಾಗುತ್ತೆ, ನಾವು ಹೊರಗಿಂದ ಇನ್ಸುಲಿನ್ ತೊಗೋಬೇಕಾಗುತ್ತೆ. ಆದ್ದರಿಂದ ಈ ಧಾನ್ಯಗಳು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ನಾವು ಸಿರಿಧಾನ್ಯದಲ್ಲಿ ನೀವು 100 ಗ್ರಾಮ್ ಊಟ ಮಾಡಿದಂತಂದ್ರೆ ನಿಮಗೆ ಸಿಗುವಂಥ ನಾರಿನಂಶ 10-12 ಗ್ರಾಮ್ ಸಿಗುತ್ತೆ. ಅದೇ ನಮ್ಮ ಅಕ್ಕಿಯಲ್ಲಿ 1 ಗ್ರಾಮ್ ಸಿಗುತ್ತೆ, 100 ಗ್ರಾಮ್ಗೆ 1 ಗ್ರಾಮ್ ಸಿಗುತ್ತೆ. ಸೊ ಅದು ಅಜಗಜ ಅಂತಿರುತ್ತೆ. ಅದೇ ರೀತಿಯಾಗಿ ನಮಗೆ ದೇಹಕ್ಕೆ ಬೇಕಾದ ಪ್ರೋಟೀನ್, ನಾವು ಯಾವುದೇ ಮನೆ ಕಟ್ಟಬೇಕಂದ್ರೆ ಕಲ್ಲು ಬೇಕಲ್ಲ, ಹಂಗೆ ನಮ್ಮ ದೇಹಕ್ಕೆ ನಾವು ಸಸಾರಜನಕ ನಾವೇನು ಕರಿತೀವಿ ಅದು ಅತಿ ಅವಶ್ಯಕ. ಚೆನ್ನಾಗಿ ಕಲ್ಲು ಮರಳಿದ್ದು ಇತ್ತಂತಂದರೆ ನಾವು ಚೆನ್ನಾಗಿ ಮಣಿ ಕಟ್ತೀವಿ, ಕಲ್ಲು ಕಡಿಮೆ ಇತ್ತಂತಂದರೆ ಚೆನ್ನಾಗಿ ಮಣಿ ಕಟ್ಟಾಗಲ್ಲ. ಹಾಗೆ ನಮ್ಮ ದೇಹಕ್ಕೆ ಸರಿಯಾಗಿ ನಮಗೆ ಪ್ರೋಟೀನ್ ಸಿಕ್ಕರೆ ಒಳ್ಳೆಯದಾಗುತ್ತೆ. ಬಟ್ ಅದೇ ನಾವು ಅಕ್ಕಿಯಲ್ಲಿ ಭತ್ತದ ಅಕ್ಕಿಯಲ್ಲಿ 100 ಗ್ರಾಮಿಗೆ ನಮ್ಗೆ ಸಿಗೋದು ಬರೀ 6 ಗ್ರಾಮಷ್ಟು ಮಾತ್ರ ಸಸಾರಜನಕ ಸಿಗುತ್ತೆ. ಅದೇ ನಮ್ಮ ಸಿರಿಧಾನ್ಯದಲ್ಲಿ 10-13 ಗ್ರಾಮ್ ತನಕ ನಮಗೆ ಸಿಗುತ್ತೆ. ಸೊ ಹೆಚ್ಚು ಕಡಿಮೆ ಚಲೋ ಸಿಕ್ಕಾಗ ನಿಮ್ಗೆ ದೇಹದ ಇಂಥ ಬರುವಂಥ ನಮ್ಮ ಬರುವಂಥ ಕಾಯಿಲೆಗಳನ್ನ ತಡೆಯೋಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು, ನಾವೇನು ವಯಸ್ಸಾದವರಿಗೆ ನಾವೇನು ಮಾಡ್ತೀವಿ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್. ನಮ್ಮ ಪೂರ್ವಜರಿಗೆ ಹೋದ್ವಿ ಅಂತಂದರೆ ಅವ್ರು ಯಾವ ಟ್ಯಾಬ್ಲೆಟ್ಸ್ ತೊಂತಿದ್ದಿಲ್ಲ, ಯಾಕಂತಂದರೆ ಅವ್ರು ಇಂಥ ಸಿರಿಧಾನ್ಯಗಳನ್ನು ತಿಂತಿದ್ರು. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ, ಭತ್ತದಕ್ಕಿಲ್ಲಿ ನಿಮಗೆ 100 ಗ್ರಾಮ್ ತಿಂದರೆ ನಿಮ್ಗೆ ಸಿಗೋದು ಬರೀ 10 mg ಸಿಗುತ್ತೆ, ಯಾವುದು ಕ್ಯಾಲ್ಸಿಯಂ. ಅದೇ ನಮ್ಮ ಇದು ರಾಗಿಯಲ್ಲಿ 340 ಸಿಗುತ್ತೆ, 10 ಇಲ್ಲೇ 340 ಇಲ್ಲ, ಅಜಗಜ ಅಂತಾರ. ಹಾಗಾಗಿ ನಿಮಗೆ ಯಾವ ಮುಳ್ಳು ಸೌಕರ್ಯಗಳು ಆಗೋದಿಲ್ಲ ಅದು ಊಟ ಮಾಡಿದರೆ. ವಿವರವಾಗಿ ಮುಂದೆ ನೋಡೋಣ. ಡಾಕ್ಟರ್ ನಾಗಪ್ಪ ಗೋವನ್ಕೊಪ್ಪ, ಇದು ರೈತರ ಸ್ನೇಹಿ, ಆಮೇಲೆ ಆರೋಗ್ಯ ವರ್ಧಕ ಸಿರಿಧಾನ್ಯಗಳು, ನಿಜ ಕೂಡ ಬಹಳ ಸಂತೋಷ. ಒಬ್ಬ ಒಂದು ತಳಿಶಾಸ್ತ್ರದ ವಿಜ್ಞಾನಿಯಾಗಿ ನೀವು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ವಿವರವಾಗಿ ನೋಡೋಣಂತೆ, ಮುಖ್ಯವಾಗಿ ಈ ಸಿರಿಧಾನ್ಯಗಳು ಯಾವುವು ಅನ್ನೋದು, ಯಾಕಂದ್ರೆ ಈ ಹೊಸ ಪೀಳಿಗೆಯವರಿಗೆ ಗೊತ್ತಾಗಬೇಕು. ನಮ್ಮ ಹಳೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ, ನಮ್ಮ ತಂದೆಯವ್ರ ಕಾಲದಿಂದ ಕೂಡ ನಮಗೆ ಸಿರಿಧಾನ್ಯಗಳ ಬಗ್ಗೆ ಸ್ವಲ್ಪ ನೇವಣಿ ಬಗ್ಗೆ ಮಾಹಿತಿ ಇದೆ. ಕೆಲವೊಂದು ಬರ್ಗ, ಇನ್ನೂ ಕೆಲವೊಂದು ವೈವಿಧ್ಯಗಳು ಅದಾವಲ್ಲ. ರಾಗಿ ಆ ಕಡೆ ದಕ್ಷಿಣ ಕರ್ನಾಟಕ, ಮಂಡ್ಯ, ಮೈಸೂರು ಆ ಕಡೆ ರಾಗಿ ಬಹಳ ಮೊದಲಿಂದನೇ ಬೆಳೀತಾರೆ. ಅದಕ್ಕೆ ಆರೋಗ್ಯವಾಗಿ ಆರೋಗ್ಯ ಅದು ಅಲ್ಲೇ ಕಾಣದೇ ಕಾಣುತ್ತದೆ. ಎಲ್ಲಿ ರಾಗಿ ಇದೆ, ಹಂಗೆ ಈ ಸಿರಿಧಾನ್ಯಗಳು ಯಾವ ಇದೆ, ಎಷ್ಟು ಸಿರಿಧಾನ್ಯಗಳಿವೆ, ಒಟ್ಟು ಸಿರಿಧಾನ್ಯ ಮಾಹಿತಿ? ಈಗ 9 ಸಿರಿಧಾನ್ಯಗಳು ನಮ್ಮ ದೇಶದಲ್ಲಿ ಇರುವಂತಹ ಸಿರಿಧಾನ್ಯಗಳು 9. ನಾವು ಈಗೂ ಬೆಳಿತೀವಿ, ಈಗೂ ಊಟ ಮಾಡ್ತೀವಿ ಜೋಳ, ಆಮೇಲೆ ಬಾಜ್ರ ನೀವು ಸಜ್ಜೆ, ಅದೇ ರೀತಿಯಾಗಿ ರಾಗಿ, ನವಣೆ, ಸಾವಿ, ಬರಗು, ಹಾರಕ, ಊದಲು, ಇವು 9 ಸಿರಿಧಾನ್ಯಗಳು. ಒಟ್ಟಾರೆ ಈ ಎಲ್ಲ ಸಿರಿಧಾನ್ಯಗಳು ಎಲ್ಲ ಕಡೆ ಬೆಳೀಬಹುದು. ಆದರೆ ನಮಗೆ ಜಾಸ್ತಿ ಮಳೆ ಬರೋಲ್ಲ ಅಂತಂದ್ರೆ ಊದಲನ್ನು ಬೆಳ್ಕೋಬಹುದು, ಅದೇ ರೀತಿಯಾಗಿ ನಮ್ಮ ರಾಗಿಯನ್ನು ಬೆಳಿಬಹುದು, ಸಾವೆಯನ್ನು ಬೆಳಿಬಹುದು. ಅತಿ ಜಾಸ್ತಿ ಮಳೆ ಬರೋಲ್ಲಿ, ಅತಿ ಕಡಿಮೆ ಮಳೆ ಬರೋಲ್ಲಿ ನಮ್ಮ ನವಣೆ ಬರಗು ಅತಿ ಕಡಿಮೆಯಲ್ಲಿ ಬರುತ್ತೆ. ನಿಮಗೆ ವಿಚಾರ ಮಾಡಿ ನೋಡಲಾಗಿ ಒಂದು ಸಿರಿಧಾನ್ಯ ನಮಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಬರಗಂತ ಒಂದು ಏನಿದೆಯಲ್ಲ 70 ದಿವಸಕ್ಕೆ ಬರುತ್ತೆ ನಿಮಗೆ, 70 ದಿವಸಕ್ಕೆ ಬರುತ್ತೆ, ಎಕರೆ ಕಡಿಮೆ ಕಡಿಮೆ 10 ಕ್ವಿಂಟಲ್ ಸಿಗುತ್ತೆ. ಸೊ ಇಂಥವು ಬೆಳೆದ್ವಿ ಅಂತಂದ್ರೆ ನಿಮ್ಗೆ ಅತಿ ಹೆಚ್ಚು ಲಾಭನ ಆಗುತ್ತೆ ಕಡಿಮೆ ಅವಧಿಯಲ್ಲಿ. ಆಮೇಲೆ ಹೆಚ್ಚಿಗೆ ನಾವು 4 ಬೆಳೆಯನ್ನು 1 ವರ್ಷದಲ್ಲಿ ತಕ್ಕೋಬಹುದು ಹಿಂಗಾದಾಗ. ಸೊ ಹಿಂಗೆ ಮಾಡಿದಾಗ ನಮ್ಗೆ ಲಾಭನಾಗುತ್ತೆ, ನಮ್ಗೆ ಹೆಚ್ಚಿಗೆ ಇದನ್ನ ಅಧ್ಯಯನ ಮಾಡ್ಬೋದು. ಕಡಿಮೆ ಮಳೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಇವನ್ನ ಹೆಚ್ಚಿಗೆ ಲಾಭ ಮಾಡ್ಕೋಬಹುದು ಅಂತ. ಡಾಕ್ಟರ್ ನಾಗಪ್ಪ ಗೋವಿನಕೊಪ್ಪ ಅವರೇ, ನಮ್ಮ ಹಿಂದಿನ ಪೀಳಿಗೆಯವರು ಒಂದು 34 ವರ್ಷ ಹಿಂದ್ಗಡೆ ಹೆಚ್ಚಾಗಿ ಈ ಅಕಡೆ ಕಾಳು ಬೆಳೀತಿದ್ರು, ಅವ್ರ ಜೊತೆಗೆ ಇವೆಲ್ಲ ಹಾಕ್ತಿದ್ರು. ಹಾಗೆ ಈಗ ನವಣಿ ಬೆಳೆಯುವುದು ಸಾಮಾನ್ಯವಾಗಿ ಮನೆಯೊಳಗೆ ಜಾಸ್ತಿ ನವಣಿ ಅನ್ನನ ಊಟ ಮಾಡ್ತಿದ್ರು. ಅಕ್ಕಿ ಅನ್ನ ಅಂದ್ರೆ ಹಬ್ಬದ ಸಮಯದೊಳಗೆ ಮಾತ್ರ ಹಂಗಿತ್ತು ಅದು ಪದ್ಧತಿ. ಆದ್ರೆ ನಿಧಾನವಾಗಿ ಯಾಕೆ ಈ ಒಂದು ಸಿರಿಧಾನ್ಯಗಳು ಬೆಳೆಯೋದು ಇತ್ತೀಚೆಗೆ ತೀರಾ ಇತ್ತೀಚೆಗೆ ಮತ್ತೆ ಶುರುವಾಗಿದೆ, ಆದ್ರೆ ಯಾಕೆ ಕಡಿಮೆ ಆಯ್ತು ಅದು ಬಹಳ ಮುಖ್ಯ. ಇದಕ್ಕೆ ಕಾರಣ ಏನು ಹೇಳಿ? ಮುಖ್ಯವಾದ ಕಾರಣ ಅಂತಂದ್ರೆ ನಾವು ಸಿರಿಧಾನ್ಯಗಳನ್ನ ಮೊದಲೇ ಬೆಳೀತಿದ್ವಿ, ಅಲ್ಲಿ ಏನಿದೆ ಅಂತಂದ್ರೆ ಕಡಿಮೆ ಇಳುವರಿ. ಈಗ ಸುಧಾರಿತ ತಳಿಗಳಾದವು, ಅವಾಗ ಸುಧಾರಿತ ತಳಿಗಳಿದ್ದಿಲ್ಲ. ನಾನು 2009 ಜಾಯ್ನ್ ಆದಾಗ ಅವಿನ ತಳಿಗಳು ಹೆಚ್ಚು ಕಡಿಮೆ 6 ಕ್ವಿಂಟಲ್ ಪ್ರತಿ ಎಕರೆಗೆ ಸಿಗ್ತಿದ್ವು. ಬಟ್ ಈಗ ನಮ್ಮ ತಳಿಗಳು 12-15 ಕ್ವಿಂಟಲ್ ತನಕ ಬರ್ತಾ ಇದ್ದಾವೆ, ರಾಗಿಯಲ್ಲಿ 20-25-30 ಕ್ವಿಂಟಲ್ ತನಕ ಬರ್ತಾ ಇದೆ ಪ್ರತಿ ಎಕರೆಗೆ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಈಗ ತಳಿಗಳು ಇನ್ನು ವೃದ್ಧಿ ಮಾಡಿದ್ದೇವೆ, ಸಾಕಷ್ಟು ತಳಿಗಳು ಬಂದವು, ಹೆಚ್ಚು ಇಳುವರಿ ಕೊಡ್ತಾವೆ, ಆಮೇಲೆ ರೋಗ ನಿರೋಧಕತೆ ಹೊಂದ್ಯಾವು, ಕೀಟ ನಿರೋಧಕತೆ ಹೊಂದವು. ಅಂಥ ತಳಿಯನ್ನು ಉಪಯೋಗ ಮಾಡೋದ್ರಿಂದ ನಾವು ಹೆಚ್ಚಿಗೆ ಲಾಭ ಮಾಡ್ಬೋದು. ಮುಖ್ಯವಾಗಿ ಈ ಧಾನ್ಯಗಳಿಂದ ನಾವು ದೂರ ಆಗ ಕಾರಣ, ಅವಾಗ ಏನಾಯ್ತಂತಂದರೆ ಬರಿಗಾಲಗಳು ಬಿದ್ದು ಸರಿಯಾಗಿ ಊಟ ಸಿಗಲ್ಲ ಅಂತ ಅನ್ನೋದಾಗ ನಮಗೇನು ಹೆಂಗಾರು ಮಾಡಿ ನಾವು ಹೆಚ್ಚಿಗೆ ಉತ್ಪಾದನೆ ಮಾಡ್ಬೇಕಂತ ವಿಚಾರ ಮಾಡಿದಾಗ 1960 ನಾವೇನು ಹಸಿರು ಕ್ರಾಂತಿ ಮಾಡಿದ್ವಿ. ಹಸಿರು ಕ್ರಾಂತಿಯಲ್ಲಿ ಏನಾಯಿತು, ಜಾಸ್ತಿ ಗೊಬ್ಬರ ಹಾಕಿದಾಗ, ಜಾಸ್ತಿ ನೀರು ಕೊಟ್ಟಾಗ ಯಾವ ಜಾಸ್ತಿ ಇಳುವರಿ ಬರ್ತದೆ ಅಂತ ನೋಡಿದಾಗ ಭತ್ತ ಮತ್ತು ಗೋಧಿ ಜಾಸ್ತಿ ಇಳುವರಿ ಕೊಟ್ಟು ಹೆಂಗ ಮಾಡಿ ನಾವು ಮೊದಲು ಹೊಟ್ಟೆ ತುಂಬಿಸೋ ಅಂತ ವಿಚಾರ ಮಾಡ್ತೀವಿ. ಇದು ಮೊದಲೇ ಸ್ಟೆಪ್ಪು. ಅದು ಎರಡನೇ ಸ್ಟೆಪ್ಪಿಗೆ ಅಂತಂದರೆ ನಾವು PDST ಸಿಸ್ಟಮ್ನಲ್ಲಿ ನಾವೇನು ಈಗ ರೇಷನ್ ಕೊಡ್ತೇವಲ್ಲ, ರೇಷನ್ನಲ್ಲಿ ಏನು ಮಾಡ್ತೀವಿ, ಅಕ್ಕಿ ಗೋಧಿ ಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಏನಾಯ್ತು ಅಂತಂದರೆ ಅವು ಜಾಸ್ತಿ ಬರಕತ್ತಿದ್ವು. ರೈತರು ಏನು ಮಾಡಿದ್ರು, ಇದಕ್ಕೆ ಸರಿಯಾಗಿ ಬೆಲೆ ಸಿಗಲಿಲ್ಲ, ಸರಿಯಾಗಿ ಒಳ್ಳೆ ತಳಿಗಳು ಸಿಗಲಿಲ್ಲ, ಇಳುವರಿ ಸಿಗಲಿಲ್ಲ ಅಂತ ಅನ್ನೋದಕ್ಕೆ ಇವನು ಕಡಿಮೆ ಮಾಡ್ಕೊಂಬಂದರು. ಹೊಸ ಹೊಸ ತಳಿಗಳು ಬೇರೆ ಬೆಳೆಗಳು ಸಿಕ್ಕು, ಈಗ ಗೊಂಜಾಳದಾಗಲಿ ಅಥವಾ ಮೆಕ್ಕೆಜೋಳದಲ್ಲಾಗಲಿ ಅಥವಾ ಹತ್ತಿಯಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಹೊಸ ಹೊಸ ಗೋಧಿಯಲ್ಲಿ. ಆಮೇಲೆ ಹೆಚ್ಚಿಗೆ ಸಂಶೋಧನೆಯೂ ಗೋಧಿ ಮತ್ತು ಭತ್ತದ ಕೆಲ ಆಯಿತು. ಹಾಗಾಗಿ ಅಲ್ಲಿ ಅವಕ್ಕೆ ನಾವು ಅಡಾಪ್ಟ್ ಆಗಿವಿ, ಹಾಗಾಗಿ ಇವನು ಮರೆತು ಬಿಟ್ಟಿವಿ. ಈಗ ಅದರ ಬೆಲೆ ಈಗ ನಮ್ಗೆ ಗೊತ್ತಾಗ್ತದೆ, ಅದರಲ್ಲಿ ಮುಖ್ಯ ಏನು ಪೋಷಕಾಂಶಗಳು ಸರಿ ಐತಿ, ನಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಬೋದು ಅಂತ ಈಗ ಗೊತ್ತಾಗಿದೆ. ಹಾಗಾಗಿ ಇತ್ತಿತ್ತಲಾಗಿ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಣೆ ಮಾಡಿದ ಮ್ಯಾಗ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಏರಿಯಾ. ಅದ್ರ ಜೊತೆಗೆ ಕೆಲವು ತೊಂದರೆಗಳಾದವು, ಅವನ್ನ ಬಗೆಹರಿತಾವೆ, ಏನು ತೊಂದರೆ ಇಲ್ಲ. ಡಾಕ್ಟರ್ ನಾಗಪ್ಪ ಗೋವಿನಕೊಪ್ಪ ಅವರೇ, ತಾವು ತಳಿ ವಿಜ್ಞಾನಿಗಳು. ಹೌದು, ಯಾಕಂದ್ರೆ ವಿಶೇಷವಾಗಿ ವೈವಿಧ್ಯಮಯವಾದ ತಳಿಗಳು ಇದ್ದಾಗ ಮಾತ್ರ ರೈತರಿಗೆ ಅಂದ್ರೆ ಬೆಳೆ ಬೆಳೀಲಿಕ್ಕೆ ಮನಸ್ಸು ಬರ್ತದೆ. ಈಗ ಹೊಸದಾಗಿ ವೈಜ್ಞಾನಿಕವಾಗಿ ಸಾಕಷ್ಟು ರೈತ ಬಾಂಧವರು ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ಮತ್ತೆ ವಿಶೇಷವಾಗಿ ವೈಜ್ಞಾನಿಕ ತಂತ್ರಜ್ಞಾನಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅಂದ್ರೆ ಉತ್ಪಾದನಾ ತಾಂತ್ರಿಕತೆ ನಮಗೆ ಗೊತ್ತಾಯ್ತು ಅಂದ್ರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಈ ಸಿರಿಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು. ಹೆಂಗೆ ಯಾವ ರೀತಿ ವೈವಿಧ್ಯಮಯವಾಗಿ ತಳಿಗಳು ಬಂದವು, ಅದನ್ನ ಹೆಂಗೆ ಅವ್ರು ನಮ್ಮ ರೈತ ಬಾಂಧವರು ಉಪಯೋಗ ಮಾಡ್ಕೊಳ್ಬಹುದು? ನಾವಿಲ್ಲಿ ಯಾವುದು ಏನು ಹೈಬ್ರಿಡ್ ತಳಿಗಳನ್ನು ಮಾಡಿಲ್ಲ, ನಾವು ಏನು ಮಾಡಿದ್ವಿ, ಸುಧಾರಿತ ತಳಿಗಳನ್ನು ಮಾಡಿದ್ದೇವೆ. ನಮ್ಮ ರೈತ ಬಾಂಧವರು ಅದೇ ಬೀಜವನ್ನು ವರ್ಷ ಉಪಯೋಗ ಮಾಡ್ಕೋಬಹುದು. ಅವ್ನು ಚಲೋ ತೆನೆ ಇದ್ದವನ್ನು ಹಿಡ್ಕೊಂಡು, ಚೆನ್ನಾಗಿದ್ದುವಂಥ ತೆನೆಗಳನ್ನು ಹಿಡ್ಕೊಂಡು ನೀನು ಅದನ್ನು ಮುಂದೆ ವರ್ಷಕ್ಕೆ ಅದನ್ನೇ ಹಾಕೊತಿದ್ವಿ. ನಾವು ಹಿಂದೆಲ್ಲ ಮಾಡ್ತಿದ್ವಿ, ಯಾಕಂದ್ರೆ ನಾವು ಜೋಳದಲ್ಲಿ ಏನು ಮಾಡ್ತಿದ್ವಿ, ಅಡ್ಡ ತೆನೆ ಹಿಡಿತಿದ್ರು ಮೊದಲ, ಯಾಕಂದ್ರೆ ಮುಂದೆ ವರ್ಷಕ್ಕೆ ನಮ್ಮ ಜೋಳ ಬಿತ್ತಾಕಬೇಕಂತೇಳಿ. ಹಾಗೆ ಈ ಧಾನ್ಯಗಳಲ್ಲಿ ನೀವು ಮಾಡ್ಬೋದು. ನಾವು ಹೊಸ ತಳಿ ಸುಧಾರಿತ ತಳಿಗಳಲ್ಲಿ ಆ ಪದ್ಧತಿಯನ್ನು ಉಪಯೋಗಿಸಿ ನಾವು 7-8 ವರ್ಷ ಒಂದೇ ನಾವು ತಂದಂಥ ಬೀಜವನ್ನು ಉಪಯೋಗ ಮಾಡ್ಕೋಬೋದು. ನಾವೇನು ಮಾಡಿದ್ವಿ, ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆ ಇದ್ದಂಥ ತಳಿಗಳನ್ನು ತಂದು ಅದನ್ನು ನಾವು ಕ್ರಾಸ್ ಮಾಡಿ ಅದರಿಂದ ಹೊಸ ಹೊಸ ತಳಿಗಳನ್ನು ಸುಧಾರಿಸಿದ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈಗ ಉದಾಹರಣೆಗೆ ನಾನು ಈಗ ಹೇಳ್ತೇನೆ, ಒಂದೊಂದು ಹೋಗೋಣ. ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಅಂತಂದರೆ ನಮಗೆ ನವಣೆ ಮುಖ್ಯ. ನವಣೆಯಲ್ಲಿ 2015 ನಾವೇನು ಮಾಡಿದ್ವಿ ಅಂತಂದರೆ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ವಿ, DHFT 109-3 ಅಂತೇಳಿ. ತುಂಬ ಒಳ್ಳೆ ತಳಿ, ಇಲ್ಲಿವರೆಗೂ ಆ ತಳಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಯಾವ ತಳಿಯೂ ಬಿಟ್ಟು ಮಾಡೋಕ್ಕಾಗಿಲ್ಲ. 2015 ಇಲ್ಲಿವರೆಗೂ ಅದು ತುಂಬ ಒಳ್ಳೆ ತಳಿ ಇದೆ. ಅದರ ವಿಶೇಷತೆ ಏನಂತಂದರೆ ನೀವು 10-10 ಬಿದ್ದಂತಂದರೆ ಕಡಿಮೆ ಪಂಗಲಗಳು ಬರ್ತಾವೆ, ಆಮೇಲೆ ತೆನೆ ಸ್ವಲ್ಪ ಸಣ್ಣದಾಗತ್ತೆ. ದೂರ ದೂರ ಬಿದ್ದಂತಂದರೆ ತೆನೆ ಹೆಚ್ಚು ಕಡಿಮೆ 30-35 ಸೆಂಟಿಮೀಟರ್ ಅಷ್ಟು ದೊಡ್ಡದಾಗತ್ತೆ, ತಾನೇ ತಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಡುತ್ತೆ. ನೀರು ಚೆನ್ನಾಗಿತ್ತು ಅಂತಂದರೆ ಹದಿನೈದು ತಿಂಗಳ ತನಕ ಬರ್ತಾ ನೀರು ಇನ್ನೂ ಬರಲಿಲ್ಲಪ್ಪ, ಬಿತ್ತಿದ ಮೇಲೆ ಬರೀ ಒಂದೇ ಒಂದು ನಿಮಗೆ ಮಳೆ ಬಂತಂತಂದರೆ ಒಂದೇ ಮಳೆಗೆ ಕಡಿಮೆ ಕಡಿಮೆ ಅಂದರೆ 8-10 ತಿಂಗಳು ಕಣ್ಮುಚ್ಚಿ ಬರ್ತಾ. ಯಾಕಂದರೆ ನಾವೀಗ ಪ್ರಾಯೋಗಿಕ ಹೋದ ವರ್ಷ ನಮಗೆ ಒಂದು ಉದಾಹರಣೆ ಇದೆ, ಅದರಿಂದ ಒಂದು 3-4 ವರ್ಷದಿಂದ ಬಿಜಾಪುರ ಕೊಟ್ಟಿದ್ದೆ. ಒಬ್ಬ ರೈತ 3 ಎಕರೆ ಬಿತ್ತಿದ್ದ, ಅವನು ಒಂದೇ ಒಂದು ಮಳೆ ಬಿತ್ತಿದ ಮೇಲೆ ಒಂದೇ ಮಳೆ ಆಗಿದಂತೆ, ಒಂದೇ ಮಳೆಗೆ ಅವನಿಗೆ ಎಕರೆ 10 ಕಿಂಟಲ್ ಹಂಗೆ 33 ಕಿಂಟಲ್ ಏನೋ ಬಂತಂತ ಅವನಿಗೆ 3 ಎಕರೆ ಆಗಿದಂತೆ. ಹೋದ ವರ್ಷ ಇಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ನೆಡುಗುಂದಿಂತ ಒಂದು ಊರಲ್ಲಿ ಒಬ್ಬ ನಿವೃತ್ತಿ ಹೊಂದಿದಂಥ ಕೃಷಿ ಅಧಿಕಾರಿ ಆ ನಮ್ಮ ತಳಿಯನ್ನು 8 ಎಕರೆಯಲ್ಲಿ ಹಾಕಿದಂತೆ. ಬಿತ್ತಿದ ಮೇಲೆ ಒಂದೇ ಒಂದು ಮಳೆ ಆಗಿದೆ ಅಂತ, ಆಮೇಲೆ ಅವನಿಗೆ ಮುಂದೆ ಮಳೆನಾಗಲಿಲ್ಲ, ಇನ್ನೆಲ್ಲ ಹೋಗಿಬಿಡ್ತು ಬಿಡು ಅಂತ ಅನ್ಕೊಂಡಿದ್ದಂತೆ. ಎಕರೆಗೆ 8 ಕಿಂಟಲ್ ಬಿದ್ದಿದೆ ಅವನಿಗೆ. ಸೊ ಅವನು ಅದನ್ನು 64 ಕಿಂಟಲ್ ಬಂತಂತೆ, 60 ಕಿಂಟಲ್ ಮಾರಿದಂತೆ. ಒಂದು ಕಿಂಟಲ್ಗೆ 5,000 ರೂಪಾಯಿ ಸಿಕ್ಕಿದೆ, 300,000 ಸಿಕ್ತಿದೆ ಅವನಿಗೆ. ಅವನಿಂದ ಪ್ರಭಾವ ಆಗಿ ಆ ಒಂದೇ ಹಳ್ಳಿಯಲ್ಲಿ 500 ಎಕರೆ ಹಾಕಿದ್ದಾರೆ ಈ ವರ್ಷ. ಈ ವರ್ಷ 500 ಎಕರೆ ಒಂದೇ ವಿಲೇಜ್ ಒಂದೇ ಹಳ್ಳಿಯಲ್ಲಿ ಹಾಕಿದ್ದಾರೆ. ಸೊ ಅಂಥ ತಳಿ ಸುಧಾರಿಸಿದ ತಳಿ ಇದಾವೆ ನಮ್ಮಲ್ಲಿ, ಅಂಥ ಒಪ್ಪಂದ ಮಾಡ್ಕೊಂಡು ರೈತರು ಅನುಕೂಲ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈಗ ನಾವು ರಾಗಿಯಲ್ಲಿ, ನಾವು ರಾಗಿಯಲ್ಲಿ ಒಂದು ಬೆಂಕಿ ರೋಗ ಅಂತ ಬರ್ತಾ, ಅದು ಬಹಳ ತೊಂದರೆ ಇದೆ. ಬಟ್ DHFM 78-3 ಅಂತ ಒಂದು ತಳಿ ಬೆಂಕಿ ರೋಗವನ್ನು ತಡ್ಕೊಂತೈತಿ, ಮತ್ತೆ ಮತ್ತೆ ಏನು ನಮ್ಮ ಬರವನ್ನು ತಡ್ಕೊಂತೈತಿ. ನಮಗೆ ಉದಾಹರಣೆ, ನಾವು ಹಣಮಟ್ಟಿಯಲ್ಲಿ ಸಂಶೋಧನೆ ಮಾಡಬೇಕಾದ್ರೆ 1 ಎಕರೆ ಹಾಕಿದ್ವಿ, ಅವಾಗ ಅದು ಮಳೆ ಬರಲೇ ಇಲ್ಲ, ಏನು ಹರಗಿ ಬಿಡೋಣ ಅದನ್ನು ತೆಗೆದು ಬಿಡೋಣ ಅಂತ ವಿಚಾರ ಮಾಡಿದ್ವಿ. ಅಡ್ಡ ಮಳೆ ಒಂದು ಬಂತು, ಅದು ಒಂದೇ ಮಳೆಗೆ 4 ಟ್ರ್ಯಾಕ್ಟರಿ ಮೇವು 18 ಕಿಂಟಲ್ ರಾಗಿ ಬಂದಿದೆ. ಸೊ ಹಾಗಾಗಿ ತುಂಬ ಒಳ್ಳೆ ತಳಿಗಳಿದೆ, ಅದನ್ನು ಉಪಯೋಗ ಮಾಡ್ಕೋಬೋದು. ಈಗ ಹೊಸದಾಗಿ ಇನ್ನೊಂದು DHFM 19-3 ಅಂತ ತಳಿ ಈ ಸಲ ಪಾಮ್ ಟ್ಯಾಲಿ ಹೋಗಿದೆ, ಬರಬಹುದು. ಅದೇ ರೀತಿಯಾಗಿ ಇದರಲ್ಲಿ ನವಣೆಯಲ್ಲಿ ಇನ್ನೊಂದು ತಳಿ ಕಾಲ ದಪ್ಪ ಇದೆ, 109-3 DHFT 109-3 ಬರುವಂಥ ತಳಿ, DHFT 201-3 ತಳಿ ಮುಂದೆ ವರ್ಷಕ್ಕೆ ಬಿಡುಗಡೆ ಬರ್ತದೆ. ಅಂದರೆ ರೈತರಿಗೆ ಹೊಲದಲ್ಲಿ ಟೆಸ್ಟಿಗೆ ಹೋಗಿದೆ ಈ ವರ್ಷ, ಮುಂದೆ ವರ್ಷ ಅದು ಬರ್ತಾ, ಇಂಥ ತಳಿಗಳನ್ನು ಉಪಯೋಗ ಮಾಡ್ಬೋದು. ಅದೇ ರೀತಿಯಾಗಿ ಸಾವೆಯಲ್ಲಿ ನಮ್ಮದು ಸಂಶೋಧನೆ ತುಂಬ ಚೆನ್ನಾಗಿದೆ, ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ 3 ವೆರೈಟಿ ನಮ್ಮ ಬಿಡುಗಡೆಗಿದ್ದಾವೆ ನಮ್ಮ. ಅದಾದಮೇಲೆ ರಾಜ್ಯ ಮಟ್ಟದಲ್ಲಿ 1 ವೆರೈಟಿ ಸಲ ಮಾಡಿದ್ದೇವೆ, DHLM 36-3, DHLM 14-1, LMEV 513, ಆಮ್ಯಾಗೆ DHLM 22-3, 4 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಸೊ 4 ತಳಿಗಳು ತುಂಬ ಚೆನ್ನಾಗಿದೆ ತಳಿಗಳು, ರಾಷ್ಟ್ರ ಮಟ್ಟದಲ್ಲಿ ಅತಿ ಉನ್ನತ ತಳಿಗಳು. LMEV 519 ಹೆಚ್ಚು ಕಡಿಮೆ ಎಲ್ಲೆಲ್ಲಿ ಭಾರತ ತುಂಬ ಅಂತ ಎಲ್ಲೆಲ್ಲಿ ಬೆಳೀತಾರೆ ಎಲ್ಲ ಕಡೆ ಇದನ್ನು ಬೆಳಿಬೋದು ಅಂತೇಳಿ ರೆಕಮೆಂಡ್ ಮಾಡಿದ್ದಾರೆ. ಸೊ ಅಂಥ ತಳಿಗಳು ತಾವು ರೈತ ಬಂದವರು ಉಪಯೋಗಿಸಿ ಹೆಚ್ಚಿಗೆ ಇಳುವರಿ ಪಡ್ಕೊಳ್ಬೋದು. ಆಮ್ಯಾಗೆ ಇವು ಸ್ವಲ್ಪ ಸುಳಿ ಬಾಧೆ ಇದೆ, ಅವನು ಸ್ವಲ್ಪ ತಡ್ಕೊತಾವೆ ಈ ಎಲ್ಲ ತಳಿಗಳು ಇದರಲ್ಲಿ. ಅದೇ ರೀತಿಯಾಗಿ ಬರಗಿನಲ್ಲಿ ನಾವು 2015 ಒಂದು DHPM 27-69 ಅಂತೇಳಿ ಒಂದು ತಳಿ ಬಿಡುಗಡೆ ರಾಜ್ಯ ಮಟ್ಟದಲ್ಲಿ ತುಂಬ ಒಳ್ಳೆ ತಳಿ ಇದೆ, ಸ್ವಲ್ಪ ಗಿಡ್ಡ ತಳಿ, ಒಳ್ಳೆ ಇಳುವರಿ ಬರುತ್ತೆ, ನಿಮ್ಮ ಎಕರೆಗೆ 8-10 ಕಿಂಟಲ್ ಕಣ್ಣು ಮುಚ್ಚಿ ಬರುತ್ತೆ, ಏನು ತೊಂದರೆ ಇಲ್ಲ ಅಂತ ತಳಿ ಇದೆ. ಹೋದ ವರ್ಷ ರಾಷ್ಟ್ರ ಮಟ್ಟದಲ್ಲಿ ತಳಿ ನಮ್ಮದೇ DHPM 60-4 ಅದೊಂದು ತಳಿ ಇದೆ, ಅಂದರೆ 400 ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರಿಟ್ಟಿದ್ದಾರೆ PMEV 466 ಅಂತೇಳಿ. ಈ ವರ್ಷ ಮತ್ತೊಂದು ತಳಿ 473 ನಮ್ಮದೇ ತಳಿ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿದೆ, ತುಂಬ ಒಳ್ಳೆ ತಳಿಗಳಿದಾವೆ, ಅಂಥವನ್ನು ಬರಗಿನಲ್ಲಿ ಉಪಯೋಗ ಮಾಡ್ಬೋದು. ಇವು ಕಡಿಮೆ ಅವಧಿಯಲ್ಲಿ ಬರ್ತಾವೆ, ಬರಗಂತೂ ನಿಮಗೆ ಈಗ ನವಣೆ ಮತ್ತು ಸಾವಿ 85-90 ದಿವಸದೊಳಗೆ ಬರ್ತದವು, ಈಗ ಬರಗ ಮಾತ್ರ 70-72 ದಿವಸದಾಗ ಬಂದ್ಬಿಡುತ್ತೆ ಇದು. ಅದೇ ರೀತಿಯಾಗಿ ನಿಮಗೆ ಊದಲದಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ 2 ತಳಿಗಳು ಬಿಡುಗಡೆ ಆಗಿದ್ದಾವೆ, DHBM 93-3, DHBM 23-3 ಅಂತೇಳಿ ಒಳ್ಳೆ ತಳಿಗಳು ರಾಷ್ಟ್ರ ಮಟ್ಟದಲ್ಲಿ. ಈಗ ಚೆಕ್ ಅವೇ ಇದಾವೆ, ಅವನು ಯಾವ ಇನ್ನೂ ಬೀಟ್ ಮಾಡಿಲ್ಲ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಒಂದು ತಳಿಗೆ 93-2, ಇವು ಹೆಚ್ಚಿಗೆ ನಿಮಗೆ ಎಕರೆಗೆ 15 ಕಿಲೋ ತನ ಬರ್ತಾವೆ, ಹೆಚ್ಚಿಗೆ ಮಳೆ ಅದು ಸಹಿಸ್ಕೊಂತಾವೆ, ಏನು ತೊಂದರೆ ಇಲ್ಲ. ಬಟ್ ಇಂಥವನ್ನು ಬೆಳ್ಕೊಂಡು ನೀವು ಹೆಚ್ಚಿಗೆ ಇಳುವರಿ ಮಾಡ್ಕೋಬೋದು, ಮೇವು ಚೆನ್ನಾಗಿ ಬರ್ತಾವೆ. ಡಾಕ್ಟರ್ ನಾಗಪ್ಪ ಗೋವನ್ಕೊಪ್ಪಾರ, ವಿಸ್ತೃತವಾಗಿ ನೀವು ಮಾಹಿತಿ ನೀಡ್ತಾ ಇದ್ರೆ, ಯಾಕಂದ್ರೆ ತಳಿಗಳ ತಾಂತ್ರಿಕತೆ ಬಹಳ ಅಭಿವೃದ್ಧಿ ಆಗಿದೆ, ಸಾಕಷ್ಟು ಹೊಸ ಹೊಸ ತಳಿಗಳು ಬಂದಿದೆ, ಇದು ರೈತರಿಗೆ ಮಾಹಿತಿ ತಿಳಿದಿರಬೇಕು. ಯಾವ ತಳಿಗಳನ್ನು ನಾವು ನಮ್ಮ ಭಾಗದಲ್ಲಿ ತೆಗೆದುಕೊಂಡ್ರೆ ಹೇಗೆ ಕಡಿಮೆ ತೊಂದರೆಯಿಂದ ಹೆಚ್ಚು ಇಳುವರಿ ಮಾಡುವ ನಿಟ್ಟಿನೊಳಗೆ ನಾವು ಬೆಳೆಯನ್ನು ಬೆಳಿಬಹುದು. ನಿಜವಾಗಿ ಸಿರಿಧಾನ್ಯಗಳು ಬೆಳೆದು ಅಂತಂದರೆ ತುಂಬ ಬಹಳ ಕಷ್ಟಪಡಬೇಕಾಗಿಲ್ಲ ರೈತ ಬಾಂಧವರು. ಆಮೇಲೆ ಈಗ ನಾವು ಡಬಲಿಂಗ್ ದಿ ಇನ್ಕಮ್ ಅಂತ ಹೇಳ್ತೀವಿ, ಖರ್ಚು ಕಡಿಮೆ ಆದರೆ ಇನ್ಕಮ್ ಡಬಲ್ ಮಾಡ್ಬೋದಲ್ಲ, ಈ ಸಿರಿಧಾನ್ಯಗಳು ಬೆಳೆಯೋದ್ರಿಂದ ಕಡಿಮೆ ಖರ್ಚೆ ಖಂಡಿತವಾಗಿ, ಅದು ಕಳೆನಾಶಕ ಬೇಕಾಗಿಲ್ಲ, ಕಳೆಯನ್ನು ಕೂಡ ನಿಯಂತ್ರಣ ಮಾಡಬಹುದು. ಸೇರಿಸಿ 1 ಎಕರೆಗೆ ಭಾಳ ಅಂದರೆ 5,000 ರೂಪಾಯಿ ಖರ್ಚು ಮಾಡಬಹುದು. ಬಟ್ ಬೇರೆ ಅದೇ ನಮ್ಮ ಮೆಕ್ಕೆಜೋಳದಲ್ಲಿ ಕಡಿಮೆ ಕಡಿಮೆ ಅಂತಂದರೆ 20-25 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ, ನಿಮ್ಗೆ ಬರೋದು ಲಾಭ ಎಷ್ಟು 40-45 ಸಾವಿರ ರೂಪಾಯಿ. ಬಟ್ ಇಲ್ಲಿ 5,000 ರೂಪಾಯಿ ಖರ್ಚು ಮಾಡಿ ನಿಮಗೆ 60-70 ಸಾವಿರ ರೂಪಾಯಿ ಕಳಿಸ್ಬೋದು. ಹಾಂ, ಅಂದರೆ ಒಟ್ಟಾರೆ ಏನು ನಮ್ಮ ರೈತ ಬಾಂಧವನಿಗೆ ಈ ಒಂದು ಸಿರಿಧಾನ್ಯಗಳು ಬೆಳೆಯೋದ್ರಿಂದ ಆಗುವ ಪ್ರಯೋಜನಗಳೇನು, ಯಾವ ರೀತಿ ಬೆಳೆ ಆರಂಭದಿಂದನೇ ಬೆಳೆ ಕಟಾವು ಆಗುವ ತನಕ ಹೇಗೆ ಅವಂಗ ಸರಳೀಕರಣ ಆಗ್ತದೆ, ರೈತ ಬಾಂಧವರಿಗೆ ಒಂದು ಅನುಕೂಲ ಆಗುವ ನಿಟ್ಟಿನೊಳಗೆ ನಮ್ಗೆ ಸಾಕಷ್ಟು ಕ್ರಮಗಳು ಸಿಗ್ತಾವೆ ಅಂದ್ರೆ ಮಳೆ ಇಲ್ಲ ಅಂದ್ರೂ ಕೂಡ ನಡೀತದೆ, ಮಳೆ ಸಹಿಷ್ಣು ಇದೆ ಇದು. ಹೌದು, ಮಳೆ ಸಹಿಷ್ಣು ಇದೆ, ಕಡಿಮೆ ನೀರಲ್ಲಿ ಬರ್ತದೆ, ಜಾಸ್ತಿ ನೀರಾದರೂ ಬರ್ತದೆ, ಏನು ತೊಂದರೆ ಇಲ್ಲ. ಸೊ ಇದು ವಾತಾವರಣದ ಇದಾಗಿ, ಹೆಚ್ಚಿಗೆ ಬಿಸಿಲಲ್ಲಿದ್ದರೂ ಏನು ತೊಂದರೆ ಆಗೋಲ್ಲ, ಇದಕ್ಕೆ ಹಿಂಗಾಗಬೇಕಂತಿಲ್ಲ. ನೀವು ಹಿಮಾಲಯದಲ್ಲೂ ಬೆಳಿಬೋದು, ರಾಜಸ್ಥಾನದಲ್ಲಿ ಬೆಳಿಬೋದು, ಸಿಕ್ಕಾಪಟ್ಟೆ ಹೇಟಲ್ಲಿ ಬೆಳಿಬೋದು, ಎಲ್ಲ ಗುಣ ಹೊಂದಾಣಿಕೆ ಆಗುತ್ತೆ. ಒಂದು ನಾವು ಈಗ ಬೆಳಿಬೇಕಂತಂದರೆ ಈ ಎಕರೆಗೆ ನಾವು ಈ ನಮ್ಮ ಪರಿಕರಗಳು ಏನು ಬೇಕಂತಂದರೆ ಒಂದು ಎಕರೆ ನಾವು ಹೆಂಗೆ ಹದ ಮಾಡ್ಕೋಬೇಕನ್ನ ಭೂಮಿ ಅಂತಂತಂದರೆ ನಾವು ಮೊದಲು ಏನು ಮಾಡ್ತೀವಿ, ನಮ್ಮೆಲ್ಲ ಹಳೆ ಪದ್ಧತಿ ಪ್ರಕಾರ ಮಾಡಲೇಬೇಕು. ಕೊಟ್ಟಿಗೆ ಗೊಬ್ಬರ ಹಾಕುವಷ್ಟು ಹಾಕಬೇಕು, ನಾವು ನೆಗಲ ಹೊಡೆಯೋಂಗೆ ಹೊಡೆಯಬೇಕು, ಬೇಸಿಗೆ ಉಳುಮೆ ಮಾಡಬೇಕು. ಅದಾದಮೇಲೆ ಮಳೆ ಬರೋಕಿನ ಮೊದಲ ಏಪ್ರಿಲ್ ಕೊನೆಯ ವಾರದಲ್ಲಿ ನಾವೇನು ಮಾಡಬೇಕು, 4-5 ಟನ್ನರ ಕಡಿಮೆ ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಅದು ಆದಮೇಲೆ ಅದನ್ನು ಹರಿ ಬಿಟ್ಬಿಟ್ಟಿವಿ ಅಂತಂದರೆ ಮುಂದೆ ಮಳೆ ಆದ ಮೇದೊಳಗೆ ಒಂದು ಮಳೆ ಬರುತ್ತೆ, ಅದು ಆದಮೇಲೆ ಏನಾಗುತ್ತೆ ಕಳೆ ಬರುತ್ತೆ. ಒಂದೇ ಸಲ ಹರಿಬೇಕು, ಮತ್ತೊಂದು ಸಲ ಬಿಟ್ಟಾಗ ಮತ್ತೊಂದು ಮಳೆ ಬಂತಂದ್ರೆ ಮತ್ತೊಂದು ಸಲ ಕಳೆ ಹುಟ್ಟುತ್ತೆ. ಹರಿಬಿಟ್ಟಿವಿ ಅಂತಂದರೆ ಅರ್ಧ ಕಳೆ ನಾಶಕ್ಕೆ ಕಳೆ ಆಗಿಬಿಡ್ತಿಲ್ಲೆ. ನಾವು ಕಳೆ ನಾಶಕನ ಅಪ್ಲೈ ಮಾಡೋದೇ ಬೇಕಿಲ್ಲ. ನಿಮ್ಮ ಕಳೆ ನಾಶಕದಿಂದ ಏನಾಗುತ್ತದೆ ಅಂದರೆ ಇತ್ತಿತ್ತಲಾಗಿ ನಾವು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ಯಾಕಂದರೆ ನಮ್ಮಲ್ಲಿ ಭೂಮಿಯಲ್ಲಿರುವಂಥ ಸೂಕ್ಷ್ಮಾಣುಗಳು ಸತ್ತು ಹೋದವು ಅಂತಂದರೆ ಭೂಮಿ ಸತ್ತಂಗೆ. ಸೊ ಅದು ಆಗಬಾರ್ದು. ಈ ಬೆಳೆ ಬೆಳೆಯೋದ್ರಿಂದ ನಿಮಗೆ ಈ ತೊಂದರೆಗಳು ಆಗೋದಿಲ್ಲ. ಕಳೆ ನಾಶಕ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ಇದು ಮುಖ್ಯವಾಗಿ ಇದಾದಮೇಲೆ ನಾವೇನು ಬೇಕು, ಎಕರೆಗೆ ನಮಗೆ ಏನು ಬೇಕು, 2 ಕೆಜಿ ನಮಗೆ ಬೀಜ ಬೇಕು. ಈಗ ನಾವು ಬೇರೆ ಬೀಜಗಳನ್ನು ಖರೀದಿ ಮಾಡೋಕೆ ಹೋದ್ರೆ 1,000-1,500 ರೂಪಾಯಿ ಆಗುತ್ತೆ. ಈಗ ಇದು ಅಷ್ಟು ಬೇಕಾಗಿಲ್ಲ, 1 ಕೆಜಿಗೆ 100 ರೂಪಾಯಿ ಸಾಕು, 2 ಕೆಜಿಗೆ 200 ರೂಪಾಯಿ. ಒಂದು ಸಲ ಖರೀದಿ ಮಾಡಿದ್ರೆ ಅಂತಂದರೆ ಅದೇ ಬೀಜ ನೀವು 8-10 ವರ್ಷ ಉಪಯೋಗ ಮಾಡ್ಕೋಬೋದು. ಕ್ಯಾಟ ಈ ಪ್ರತಿ ವರ್ಷ ಹೋಗಿ ನಾವು ಇದರಲ್ಲಿ ಗೊಬ್ಬರದ ಅಂಗಡಿ ಆಗಲಿ ಅದರಲ್ಲಿ ಆಗಲಿ ಖರೀದಿ ಮಾಡಬೇಕಾಗಿಲ್ಲ. ಅದೇ ನಿಮ್ಮ ಚಲೋ ಬೀಜನ ಚಲೋ ತಾನೆ ಹಿಡ್ಕೊಂಡು ಮಾಡಿದ್ರೆ ಅಂತಂದರೆ ಇನ್ನು ವರ್ಷ ಉಪಯೋಗ ಮಾಡ್ಕೊಂಡು ಹೋಗ್ಬೋದು. ಪ್ರತಿ ಬೀಜೋಪಚಾರ ಮಾಡಬೇಕಾಗುತ್ತೆ, ಮಾಡಬೇಕು ಸರ್. ಅಜೋಸ್ಪಿರಿಲಮ್ನ 10 ಗ್ರಾಮು ಪ್ರತಿ 1 ಕೆಜಿಗೆ ಬೀಜೋಪಚಾರ ಮಾಡಿಬಿಟ್ರೆ ಅಂತಂದರೆ ನಿಮಗೆ ನೈಟ್ರೋಜನ್ ನಾವೇನೀಗ 30 ಕೆಜಿ ಹಾಕ್ಬೇಕಂತ ಹೇಳಿದಲ್ಲ ಅದ್ರಾಗ ಅರ್ಧ ಕಡಿಮೆ ಮಾಡ್ಬೋದು, ಮತ್ತೆ 15 ಕೆಜಿ ಕಡಿಮೆ ಮಾಡ್ಬೋದು. ಬೀಜೋಪಚಾರ ಭಾಳ ಪ್ರಮುಖ, ಭಾಳ ಪ್ರಮುಖ. ಅಂದ್ರೆ ಅಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ನಿಮಗೆ ಏನಾಗುತ್ತೆ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ನೇಚರ್ ಆಗಿದ್ದನ್ನು. ಹಂಗಾಗಿ ಅದನ್ನು ಕಡಿಮೆ ಮಾಡ್ಬಿಡ್ಬೋದು. ಒಂದು ಇದಾದ್ಮೇಲೆ ನಾವು ಎಕರೆಗೆ ಗೊಬ್ಬರ ನಾವು ಹಾಕ್ಬೇಕಂತ ವಿಚಾರ ಮಾಡಿದ್ವಿ ಅಂತ ಹಾಕಲೇಬೇಕಂತಿರಲಿಲ್ಲ. ಯಾವುದು ಸರ್ಕಾರಿ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಸರ್ಕಾರಿ ಗೊಬ್ಬರ ಹಾಕಲೇಬೇಕಂತಿಲ್ಲ, ನೀವೇನು ಕೆಮಿಕಲ್ ಫರ್ಟಿಲೈಸರ್ ಅಂತೀವಿಲ್ಲ ಹಾಕಬೇಕಂತಿಲ್ಲ. ಸ್ವಲ್ಪ ಹಾಕ್ತೇವೆ ಅಂತಂದರೆ ಎಕರೆಗೆ 1 ಚೀಲ 19 19 19 ಇಲ್ಲಾಂದರೆ 17 17 17 ಇದು ಎಕರೆಗೆ 1 ಚೀಲ ಹಾಕಿದ್ರೆ ನಮ್ಗೆ ಸಾಕು. ಇದು 1,000 ರೂಪಾಯಿ ಖರ್ಚು ಬರುತ್ತೆ ನಮಗೆ, 200 ರೂಪಾಯಿ ಇದು 1,000 ರೂಪಾಯಿ. ಇದಾದಮೇಲೆ ನಾವು ಒಂದು 20-25 ದಿವಸದೊಳಗೆ ಒಂದು ಎಡಿ ಹೊಡಿಬೇಕು. ಅದಾದಮೇಲೆ 30-35 ದಿವಸಕ್ಕೆ ಒಂದು ಹೊಡೆದು ಬಿಟ್ಟಿವಿ ಅಂತಂದರೆ 2 ಎಡಿ ಹೊಡಿಕೆ ಬಂತಂದರೆ ನಿಮ್ದು ಏನು ನೆಕ್ಸ್ಟ್ ಕಟಾವಿಗೆ ಬಂದುಬಿಡ್ತೀವಿ ನಾವು. ನೆಕ್ಸ್ಟ್ ನೀವೇನೂ ಆಪ್ರೇಷನ್ ಇಲ್ಲ, ಇದ್ರಾಗ ನೀವು ಯಾವ ಸ್ಪ್ರೇನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ನೋಡಿರಿ. ಇಷ್ಟು ಮಾಡಿಬಿಟ್ಟಂತಂದ್ರೆ ನಮ್ದು ಅದು ಕೆಲಸ. ನಿಮ್ಮದು ಹಾರ್ವೆಸ್ಟಿಂಗ್, ಹಾರ್ವೆಸ್ಟಿಂಗ್ ಈಗ ಮಿಷಿನ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮ ರೈತರಿಗೆ ಏನಾಗಿತ್ತು ಅಂತಂದರೆ ಮೊದಲ ಕೈಲಿ ಕೊಯ್ಬೇಕಾಗಿತ್ತು, ತಂದು ಕಣಕ್ಕೆ ಹಾಕಬೇಕಾಗಿತ್ತು, ಅಲ್ಲಿ ನಾವು ರೋಲರ್ ಹಾಕಿ ಹೊಡೆದು ಕಾಳು ಸಪ್ರೇಟ್ ಮಾಡಬೇಕಾಗಿತ್ತು. ಈಗ ಆ ತೊಂದರೆ ಇಲ್ಲ, ಯಾಕಂದರೆ ನಾವು ಹೋದ ವರ್ಷ ನಮ್ಮ ಇಲ್ಲಿ ನೆಡುಗುಂದಿ ಅಂತ ಹೇಳಿದ್ದಲ್ಲ ಗದಗ ಜಿಲ್ಲೆದಾಗ, ಅವರು ಏನು ಕಂಬೈನ್ಡ್ ಹಾರ್ವೆಸ್ಟರ್ ಯೂಸ್ ಮಾಡಿ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಸೊ ಸ್ವಲ್ಪ ಅಲ್ಲಿ ಉದುರುತ್ತೆ, ಉದುರುಳಕ್ಕೆ. ಬಟ್ ಇದು ಕಾಳು ಸಣ್ಣ ಇರೋದ್ರಿಂದ ಸಂಸ್ಕರಣೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ರೈತರು ಮನಸ್ಸು ಮಾಡಿದ್ರೆ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಮ ರೈತರು ಮಾಡಿದ್ರಿಂದ ಒಂದೇ ಹಳ್ಳಿಯಲ್ಲಿ 500 ಎಕರೆ ಮಾಡ್ತಾರೆ ಅಂತಂದ್ರೆ ನಮಗೆ ಅದೊಂದು ಖುಷಿ. ಯಾಕಂದ್ರೆ ಅವರಿಗೆ ಇದು ಸರಳೀಕರಣ ಆಗಿದೆ, ಈ ಕಟಾವು ಮಾಡ್ಲಿಕ್ಕೆ ಮಷಿನ್ ಬಂದಿದೆ. ಇನ್ನು ಕಂಬೈನ್ಡ್ ಹಾರ್ವೆಸ್ಟರ್ ಹಾಕಿಬಿಟ್ಟು ಸಂಸ್ಕರಣೆ ಮಾಡ್ಲಿಕ್ಕೂ ಕೂಡ ಸಂಸ್ಕರಣೆ ಘಟಕಗಳಾದವು ಸಾಕಷ್ಟು ಬಂದಿದೆ. ಸಂಸ್ಕರಣೆ ಮಾಡೋಕ್ಕೆ ಸಾಕಷ್ಟು ಘಟಕಗಳಾದವು. ನಿಮಗೆ ಒಂದು ತಾಸಿಗೆ ಒಂದು ಕ್ವಿಂಟಲ್ಗೆ ನೀವು ಸಂಸ್ಕರಣೆ ಮಾಡೋಕ್ಕೆ 2 ಇದು ಬೇಕಾಗುತ್ತೆ, ಮಿಷಿನ್ ಬೇಕಾಗುತ್ತೆ. ಒಂದು ಮಿಷಿನ್ 1,50,000 ರೂಪಾಯಿ ಆಗುತ್ತೆ, ಯಾವುದು ಕಲ್ಲನ್ನು ತೆಗಿಯಕ್ಕೆ. ಇನ್ನೊಂದು ಮಿಷಿನ್ ಅದು ಡಿ ಹಲ್ಲಿಂಗ್ ಮಾಡೋಕ್ಕೆ, ಅದು 1,50,000 ರೂಪಾಯಿ. 3 ಲಕ್ಷ ಒಂದು ಖರ್ಚು ಮಾಡಿದಂದರೆ ತಾಸಿಗೆ 1 ಕ್ವಿಂಟಲ್ ನಿಮಗೆ ಅಕ್ಕಿಯಾಗಿ ರೆಡಿಯಾಗಿ ಬಂದುಬಿಡುತ್ತೆ. ಹಾಂ ಹಾಂ ಹಾಂ. ಸೊ ಈಗ ಅದು ಮೊದಲಷ್ಟು ಕಷ್ಟ ಇಲ್ಲ. ಸೊ ಈಗ ಸಾಕಷ್ಟು ಮಿಷಿನ್ಗಳು, ಅದನ್ನು ಉಪಯೋಗ ಮಾಡಿ ನಾವೇನು ಸಂಸ್ಕರಣೆ ಈಸಿ ಮಾಡಬಹುದು. ಸೊ ಹಾಗಾಗಿ ನಾವು ಇಷ್ಟು ಮಾಡಿದಂತಂದರೆ ಬಹಳ ನಮಗೇನು ರೈತರಿಗೆ ಅನುಕೂಲ ಆಗುತ್ತೆ. ಆಮೇಲೆ ನನಗೇನು ಅನಿಸ್ತತಿ, ಈಗ ಇತ್ತಿತ್ತಲ ನಾನು ನೋಡಲಾಗಿ ರೈತರಿಗೆ ಸರಿಯಾಗಿ ಲಾಭ ಸಿಗ್ತಾ ಇಲ್ಲ. ಅದು ಭಾಳ ಮುಖ್ಯ ರೀ ಡಾಕ್ಟರ್ ನಾಗಪ್ಪ ಗೋವನ್ಕರ್ ಅವರೇ. ಯಾಕಂದರೆ ನಮ್ಮ ಮಧ್ಯವರ್ತಿಗಳ ಹಾವಳಿ ಎಲ್ಲದರಲ್ಲೂ ಇದೆ. ಇವತ್ತು APMC ಎಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ರೈತ ಬಾಂಧವನಿಗೆ ನೇರವಾಗಿ ಲಾಭ ತಟ್ಟುವಂಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರದ ಪ್ರಯತ್ನಗಳು ವ್ಯರ್ಥ ಆಗ್ತಾ ಇದ್ದಾವೆ. ಮಧ್ಯವರ್ತಿಗಳು ಬರ್ತಾರೆ, ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತದೆ. ಈ ಒಂದು ಸಿರಿಧಾನ್ಯಗಳ ಒಂದು ಮಾರುಕಟ್ಟೆಯಲ್ಲಿ ಕೂಡ ನಮ್ಮ ರೈತರು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಈಗೀಗ ರೈತ ಉತ್ಪಾದಕ ಸಂಘಗಳು ಬಂದಾವು, ಅದರ ಒಟ್ಟಾರೆ ಏನು ಪರಿಹಾರ ತಾವು ನೀಡುತ್ತೀರಿ? ಉತ್ತಮ ಮಾರುಕಟ್ಟೆ ಆಗಿ ಅವರು ಮಾಡಿದ ಒಂದು ಬೆಳೆಗೆ ಉತ್ತಮ ಬೆಲೆ ಬರಬೇಕಲ್ಲ. ಸೊ ನಮಗೆ ಅನಿಸ್ತೈತಿ, ಎಲ್ಲ ಉತ್ಪಾದನಾ ಕೇಂದ್ರಗಳು ನಾವು ಮೊನ್ನೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ರೆಕಮೆಂಡೇಷನ್ ಕಳಿಸಿದ್ದೇವೆ. ಇದನ್ನು ಎಲ್ಲ ತಾಲೂಕಿಗೆ ವೈಸ್ ಇಂಥ ಯೂನಿಟ್ಗಳನ್ನು ಹಾಕಿಕೊಟ್ರೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ನಾವು ನಮ್ಮ ರೆಕ್ವಿಸಿಷನ್ ನಮ್ಮ ಯೂನಿವರ್ಸಿಟಿಯಿಂದ ಹೋಗಿದೆ. ಬಟ್ ನಮಗೇನು ಇದು ಈ ಥರ ಆದಾಗ ನಾವೇನು ಮಾಡ್ಬೇಕಂತಂದರೆ ನಾವು ಬೆಳೆದಂಥ ಈ 10 ಕ್ವಿಂಟಲ್ ನಮ್ಮಲ್ಲಿ ಬಂತಂತ ತಿಳ್ಕೊಳ್ರಿ. ಯಾಕಂದ್ರೆ ನಿಮಗೆ ಈಗ ನಮ್ಮ ನೌಕರಿದಾರಿಗೆ ಏನು ಹೆಚ್ಚು ಕಡಿಮೆ ಅವರಿಗೆ ಟೈಮ್ ಸಿಗೋಲ್ಲ, ವ್ಯಾಯಾಮ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನಮಗೆ ಈ ಧಾನ್ಯಗಳನ್ನ ಕೊಟ್ರೆ ಅಂತಂದರೆ ನಮಗೆ ಹೇಳಿದ್ರಲ್ಲ ನಿಮ್ಗೆ ಆಗಿಲ್ಲ. ಯಾಕಂದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ನಮ್ಗೆ ಏನಿದೆ ಹೆಚ್ಚಿಗೆ ನಾರಿನಂಶ ಇದೆ. ನಾರಿನಂಶದಿಂದ ಸಕ್ಕರೆ ಕಾಯಿಲನ್ನ ನಿಯಂತ್ರಿಸಕ್ಕೆ ಅನುಕೂಲ ಆಗುತ್ತೆ. ಏನು ನಾವು ಜಸ್ಟ್ ಫಾರ್ ಸ್ಯಾಂಪಲ್ ಅಂತೇಳಿ ಒಂದು 1/2 ಕೆಜಿ ಅವ್ನು ಕೊಟ್ಟಿವಿ ಅಂತಂದರೆ ಅವ್ನು ನಿಮಗೆ ಕಸ್ಟಮರ್ ಆಗಿಬಿಡ್ತಾನೆ. ಸೊ ನಿಮ್ಗೆ 10 ಕ್ವಿಂಟಲ್ ಅಂತಂದರೆ ಒಂದು 20 ಜನ ಇದ್ದಂತ ಹೇಳ್ಕೊಡಿ, ಅವನು 4 ತಿಂಗಳಿಗೆ ಒಂದು 10 ಕೆಜಿ ಕೇಳಿದಂತಂದರೆ ಹತ್ತು ಸಾವಿರ ತನಕ ಮಾತಾಡ್ತೆ. 10,000 ಈಗ ನಾವು ಈ ಬರಗು ಆಮೇಲೆ ಊದ್ಲು ಈಗ ನಮ್ಮ ಮಗಿರನ್ನೇ ಹೋಗಿ ನಾವು ಕೇಳಿದ್ವಿ ಅಂತಂದರೆ 130, 140, 150 ರೂಪಾಯಿ ಕೆ ಜಿ ಇದೆ. ಅದು ಇತ್ತಿತ್ತಲಾಗಿ ಕೊರಲು ಅಂತ ಬಂದಿದೆ. ಇದು ನಮಗೆ ಏನು ಮಾಡ್ತೀವಿ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇಣಚಿ ನಮಗೆ ಬರಗಿ ಕೆಳಗೆ ಬಂದು ತಿನ್ನಬಾರ್ದಪ್ಪ, ಅಳಿಲು ಕೆಳಗೆ ಬಂದು ತಿನ್ನಬಾರ್ದು ಅಂತೇಳಿ ಏನು ಮಾಡ್ತಿದ್ರು ಅಂದರೆ ಇನ್ನು ಮ್ಯಾಗ ಹತ್ತಿ ಇದನ್ನು ತಿಂತಿತ್ತು ಅದು ಏನು ತೆಂಗಿನಕಾಯಿ ಕೇಳ್ಬಿಡ್ತಿತ್ತು. ಅಲ್ಲಿ ಏನು ಮಾಡ್ತಾರೆ, ತೆಂಗಿನಕಾಯಿ ತೋಟದಲ್ಲಿ ಏನು ಮಾಡ್ತಿದ್ರು ಕೆಳಗಡೆ ಹಾಕ್ತಿದ್ರು ನಾ ಕೊರಲನ್ನ, ಇಲ್ಲೇ ತಿಂದಿಲ್ಲೇ ಇರಲಿ ಅಂತೇಳಿ. ಸೊ ಅದು ಕೊರಲಿಗೆ ಇತ್ತಿತ್ತಲಾಗಿ ಬಹಳ ಡಿಮ್ಯಾಂಡ್ ಬಂದಿದೆ. ಬಿಕಾಸ್ ಅದ್ರಾಗೆ ಒಂದು ಏನಿದೆ ಅಂತಂದರೆ ಅದು ಕೋಬಾಲ್ಟ್ ಅಂತ ಒಂದು ಅಂಶ ಇದೆ, ಎಲಿಮೆಂಟ್ ಇದೆ, ಅದರಿಂದ ಕ್ಯಾನ್ಸರ್ ಬರಲಂಗೆ ಸ್ವಲ್ಪ ವರ್ಕ್ ಮಾಡ್ತದೆ. ಉಳಿದು ಪ್ರೋಟೀನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನಿಮಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಮಾಡಲಾಗಿ ನಿಮಗೆ ಒಂದೊಂದು ಟೈಮ್ದ ಕೊರಲಿಗೆ ಪ್ರತಿ ಕೆ ಜಿಗೆ 500 ರೂಪಾಯಿ ಮಾಡಿದ್ದಾರೆ. ಈಗಾದರೂ ಕಡಿಮೆ ಕಡಿಮೆ ಅಂತಂದರೆ 150 ರೂಪಾಯಿ ಕೆ ಜಿಗಿದೆ. ಸೊ ಇಂಥ ಬೆಳೆಗಳನ್ನು ಬೆಳೆದಾಗ ನಾವು ಅದನ್ನು ಮಾರಾಟ ಕೊಟ್ಟಿವಿ ಅಂತಂದರೆ 34 ರೂಪಾಯಿ ಕೆ ಜಿ ತೊಗೊಂತಾರೆ. ಅದನ್ನು ನಾವು ಇದನ್ನು ಸಂಸ್ಕರಣೆ ಮಾಡಿದರೆ ಬರೀ ನೀವು ಏನೀಗ ಒಂದಿಷ್ಟು ಮಾಡಿದರೆ ನೀವು ನಮ್ಗೆ ಸಣ್ಣ ನಮ್ಮ ಗಿರಿನಲ್ಲಿ ಹಳ್ಳಿ ಕಲ್ಲು ಇದಾಗಲ್ಲ ಮಿಕ್ಸ್ ಆಗಲ್ಲಂಗೆ ನೋಡ್ಕೊಂಡು ನಮ್ಮ ಏನು ಹಿಟ್ಟಿನ ಗಿರಿನಲ್ಲಿ ನೀವು ಅಕ್ಕಿ ಮಾಡ್ಕೋಬೋದು. ಅಂತಲ್ಲಿ ಮಾಡಿಸಿ ನೀವು ನಮ್ಮ ಇದು ಗ್ರಾಹಕರಿಗೆ ಕೊಟ್ಟರೆ ಅಂತಂದರೆ ನಿಮಗೆ 34 ಹೋಗಿ 150-200 ರೂಪಾಯಿ ಆಗುತ್ತೆ. ಸೊ ಅದು ನಿಮಗೆ 100 ರೂಪಾಯಿ ನೆಟ್ ನಿಮಗೆ ಲಾಭ ಸಿಗುತ್ತೆ. ಸೊ ಅದು ಅದನ್ನು ಏನು ಮಾಡ್ತಾರೆ, ದಲ್ಲಾಳಿಗಳು ಏನು ಮಾಡ್ತಾರೆ ಅಂತ ತೊಗೊಂತಾರೆ. ಅದಕ್ಕೆ ರೈತ ಬಂದರು ನನಗೇನು ವಿನಂತಿ ಅಂತಂದರೆ ನಿಮ್ಮದೇ ಆದ ಒಂದು ಏನು ಕಸ್ಟಮರ್ನ ಗ್ರಾಹಕರನ್ನ ಹುಟ್ಟಿಸ್ಕೊಂಡು ನೀವು ಈ ಥರ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಆಮೇಲೆ ಏನು ರೈತರ ಉತ್ಪಾದನೆ ಸಂಘಗಳು ಇದಾವಲ್ಲ, ಇವರು ಮಾಡ್ಬೋದು. ಈಗ ಅಲ್ಲೆಲ್ಲೆಲ್ಲೇ ಮಾರ್ಕೆಟ್ ಮಾಡಿ ಮಾಡ್ಬೋದು. ಅದನ್ನು ನ್ಯಾಯಯುತವಾಗಿ ನಮ್ಮ ರೈತರಿಗೆ ಮುಟ್ಟಿದೆ ಅಂತಂದರೆ ರೈತರು ಖುಷಿ ಆಗುತ್ತಾರೆ, ಗ್ರಾಹಕರಿಗೂ ಖುಷಿ ಆಗುತ್ತೆ, ಆರೋಗ್ಯನೂ ಹೆಚ್ಚು ಆಗುತ್ತೆ. ಕೆಲವೊಬ್ಬರು ನಮ್ಮ ಯಶಸ್ವಿ ರೈತರು ಕೆಲವೊಬ್ರು ಇದ್ದಾರೆ ರೀ, ಅವ್ರೇನು ಮಾಡ್ತಾರೆ, ಅವ್ರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಾರ. ಅಂದರೆ ತಮ್ಮ ಗ್ರೂಪಲ್ಲಿ ಎಲ್ಲ ಒಂದು ಕಸ್ಟಮರ್ಗೆ ಈ ಥರ ನಾನು ಬೆಳೆ ಬಂದಿದೆ, ನಿಮ್ಗೆ ಬೇಕು ಅಂತಂದರೆ ನೀವು ತೊಗೊಳ್ಬೋದು ಅಂತಂದರೆ ಅವರೇ ತಾವ ಬರ್ತಾರೆ. ಅಥವಾ ಇವರು ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವ್ರ ಮನೆಗೆ ಕೊಟ್ಟು ಬರುವಂಥ ಅಂದರೆ ನೇರ ಮಾರುಕಟ್ಟೆಗೂ ಕೂಡ ಆಸ್ಪದ ಇರೋದ್ರಿಂದ ಅವರು ಸಾಕಷ್ಟು ಲಾಭದಾಯಕವಾಗಿ ಈ ಒಂದು ವಿಶೇಷವಾಗಿ ಸಿರಿಧಾನ್ಯಗಳ ಬೆಳೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈಗ ವಾಟ್ಸಪ್ ಬಂದಿದ್ದರಿಂದ ಕಮ್ಯುನಿಕೇಷನ್ ಭಾಳ ಈಸಿ ಆಗಿದೆ, ಈಸಿಯಾಗಿ ಅವ್ರಿಗೆ ಮುಟ್ಟಿಸೋದು ಅನುಕೂಲ ಆಗುತ್ತೆ. ಇದು ನಮ್ಮ ಈ ಮುಂದುವರಿಯೋದು ಸುಧಾರಿತ ಒಂದು ಮಾರುಕಟ್ಟೆ ಪದ್ಧತಿ ಅಂದರೆ ಇದು ಇದು ಕೂಡ ನಮ್ಮ ರೈತ ಬಾಂಧವರು ಮಾಡ್ಬೋದು. ಆದರೂ ಕೂಡ ಈಗ APMCಯಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ. ರೈತ ಬಾಂಧವರು ಅದರದ್ದು ಎಲ್ಲ ಒಂದು ಮಹತ್ವ ಅಂತ ಅರಿಬೇಕು, ಅಂದರೆ ಮಾತ್ರ ಉತ್ತಮ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಂಗೆ ಮಾಡಲಿ ಅಂತ ಆಸೆ ಮಾಡ್ತಾ ಡಾಕ್ಟರ್ ನಾಗಪ್ಪ ಗೋವನ್ಕೊಪ್ಪ ಅವರೇ, ಆರೋಗ್ಯವೂ ಭಾಗ್ಯ, ಆಗಲೇ ನೀವು ಸಾಕಷ್ಟು ಮಾಹಿತಿ ನೀಡಿದಿರಿ. ಅಂದರೆ ಈ ಒಂದು ತಳಿಗಳ ಅಭಿವೃದ್ಧಿ ಎಷ್ಟು ಚೆನ್ನಾಗಿದೆ ಇದರೊಳಗೆ, ವಿಶೇಷವಾಗಿ ಸಿರಿಧಾನ್ಯಗಳೊಳಗೆ, ಅಂದರೆ ಈ ಸಕ್ಕರೆ ರೋಗ ಬಂದವರಿಗೆ ಇದು ಎಷ್ಟು ಅನುಕೂಲ, ಆಮೇಲೆ ಇದು ನೇರವಾಗಿ ರಕ್ತ ಆಗಲಿಕ್ಕೆ ಅಥವಾ ಸಕ್ಕರೆ ನೇರವಾಗಿ ರಕ್ತಕ್ಕೆ ಸೇರಲಿಕ್ಕೆ ಸ್ವಲ್ಪ ಸಮಯ ಹಿಡಿಯೋದ್ರಿಂದ ಶುಗರ್ ಪೇಷೆಂಟ್ಗಳಿಗೆ, ಅಂದರೆ ಸಕ್ಕರೆ ರೋಗ ಇರೋರಿಗೆ ಇದು ಒಂದು ವರದಾನ. ಆ ನಿಟ್ಟಿನೊಳಗೆ ಇನ್ನೊಂದೆರಡು ಮಾಹಿತಿಯನ್ನು, ಆರೋಗ್ಯಕ್ಕೆ ಹೇಗೆ ವರ್ಧಕವಾಗಿದೆ, ಒಂದು ಕಸ್ಟಮರ್ಸು ನಮ್ಮ ಒಂದು ಗ್ರಾಹಕರು ಇದರ ಲಾಭವನ್ನು ಹೆಂಗೆ ಪಡಿಬೇಕು ರೈತರಿಂದ, ಎರಡು ಮಾತು ಸರ್. ಈಗ ನೋಡ್ರಿ ನಾವು ಏನು ಮಾಡ್ತೀವಿ, ಈಗ ಅಕ್ಕಿ ತಿನ್ನೋದನ್ನು ಕಡಿಮೆ ಮಾಡಿದ್ವಿ, ಅದ್ರ ಜೊತೆ ಇಲ್ಲಿ ಗೋಧಿ ಕಡಿಮೆ ಮಾಡಿದ್ವಿ ಅಂತಂದರೆ ನಾವು ಸಿರಿಧಾನ್ಯಗಳಿಗೆ ಬರ್ತೀವಿ. ಅದರಲ್ಲಿ ಜೋಳನೂ ಬರ್ತದೆ. ಜೋಳ ನೀವು ಊಟ ಮಾಡಿದ್ರೆ ಅಂತಂದರೆ ಅದರಲ್ಲಿ ಫಾಸ್ಫರಸ್ ಜಾಸ್ತಿ ಇದೆ, ಮ್ಯಾಗ್ನೀಷಿಯಂ ಜಾಸ್ತಿ ಇದೆ, ಅದರಿಂದ ರಕ್ತದ ಒತ್ತಡ ಕಡಿಮೆ ಮಾಡ್ತದೆ ನ್ಯಾಚುರಲಾಗಿ. ನಮ್ಮ ಹಿರಿಯರಿಗೆ ಯಾವುದೋ ರಕ್ತದ ಒತ್ತಡನೇ ಇದ್ದಿಲ್ಲ, ಬಿಕಾಸ್ ನಾವು ಜೋಳ ತಿಂತಿದ್ವಿ. ಇದರಿಂದ ಒಂದು ಇದಾಯಿತು. ಅದೇ ರೀತಿಯಾಗಿ ಈ ಧಾನ್ಯಗಳಲ್ಲಿ ನಾನು ಈಗ ಆಗಲೇ ಹೇಳಿದಂಗೆ ಸಿಕ್ಕಾಪಟ್ಟೆ ನಾರಿನಂಶ ಇದೆ. ಆಮೇಲೆ ಖನಿಜಾಂಶಗಳು, ನಿಮಗೆ ಮುಖ್ಯವಾಗಿ ಖನಿಜಾಂಶ, ನಮ್ಮ ದೇಹದಲ್ಲಿ ನಡೆಯುವಂಥ ಕ್ರಿಯೆಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಖನಿಜಾಂಶಗಳು. ಇಷ್ಟು ಪ್ರಮಾಣದಾಗ ಖನಿಜಾಂಶ ಇದ್ದರೆ ಆ ಕ್ರಿಯೆ ನಡೀತಿಲ್ಲ, ಯಾಕಂದ್ರೆ ನಡೆಯುವುದಿಲ್ಲ. ಈಗ ನಮ್ಮ ಡೈಜೇಷನ್ ಆಗ ಬಂದರೆ ಇಷ್ಟು ಖನಿಜಾಂಶಗಳು ಇದೇ ಪ್ರಮಾಣದಲ್ಲಿ ಇರಬೇಕಂತಿರುತ್ತೆ. ಆ ಖನಿಜಾಂಶಗಳು ಅತಿ ಹೆಚ್ಚದವೆ ಇದರಲ್ಲಿ ನಮ್ಮ ಸಿರಿಧಾನ್ಯಗಳಲ್ಲಿ. ನೀವು 100 ಗ್ರಾಮ್ ತಿಂದರೆ 3-4 ಗ್ರಾಮಷ್ಟು ಖನಿಜಾಂಶಗಳು. ನಿಮ್ಮ ಫಾಸ್ಫರಸ್ ಬಂತು, ಮ್ಯಾಗ್ನೀಷಿಯಂ ಬಂತು, ಆಮೇಲೆ ಐರನ್ ಬಂತು, ಇವೆಲ್ಲವೂ ನಮಗೇನು ದೇಹಕ್ಕೆ ಅವಶ್ಯಕ ಇದಾವಲ್ಲ ಇವೆಲ್ಲ ಜಾಸ್ತಿ ಇದಾವೆ. ಸೋಡಿಯಂ ಬಂತು. ಇಲ್ಲಿಗಾಗಿ ನಿಮ್ಗೆ ಗೊತ್ತಲ್ಲ, ನಾವು ಎಲ್ಲ ಈಗ ನಮ್ಮ ಗ್ರಾಹಕರಿಗೆಲ್ಲ ಗೊತ್ತಿದೆ, ಯಾಕಂದರೆ ಹಾಸ್ಪಿಟ್ಲಿಗೆ ಹೋದಂತಂದ್ರೆ ಏನು ಮಾಡ್ತಾರೆ, ಸೋಡಿಯಂ ಹಾಕ್ತಾರೆ, ಕ್ಯಾಲ್ಸಿಯಂ ಕಡಿಮೆ ಕ್ಯಾಲ್ಸಿಯಂ ಹಾಕ್ತಾರೆ, ಇವೆಲ್ಲ ಜಾಸ್ತಿ ಇದಾವೆ ಇದರಲ್ಲಿ. ಹೀಗಾಗಿ ಜಾಸ್ತಿ ತೊಗೊಂಡ್ರೆ ಎಲ್ಲ ಕ್ರಿಯೆಗಳು ನಮ್ಮಲ್ಲಿ ದೇಹದಲ್ಲಿ ನಡೆದು ಸರಿಯಾಗಿ ನಡೆದು ಅಂತಂದರೆ ಯಾವ ರೋಗಗಳು ಬರೋದಿಲ್ಲ, ಯಾವ ಡಿಸಾರ್ಡರು ಬರೋದಿಲ್ಲ. ಇದು ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ನಾನು ಅದೇ ಹೇಳಿದಂಗೆ ನಿಮಗೆ ಆಮೇಲೆ ಯಾವ ರೋಗಗಳು ಇಲ್ಲ ಅಂದಾಗ ನಿಮ್ಗೆ ವಾತಾವರಣವನ್ನು ಕಲಿಸಿಕೊಂಡು, ಯಾಕಂದ್ರೆ ನಮಗೆ ಹೆಚ್ಚು ಕಡಿಮೆ ನಾವು ನೀವು ನೋಡಿದ್ರೆ ಅಂತಂದರೆ ಈ ಇತ್ತಿತ್ತಲಾಗಿ ನಾವು ಮೆಕ್ಕೆಜೋಳಕ್ಕಾಗಲಿ ಅಥವಾ ನಾವು ಏನು ವೆಜಿಟೇಬಲಲ್ಲಿ ಸಿಕ್ಕಾಪಟ್ಟೆ ನಾವು ಎಣ್ಣೆ ಹೊಡ್ಕೊಂತ ಆಗುತ್ತೆ. ಯಾವುದು ಕ್ಯಾಬೇಜ್ ಆಗಲಿ, ನೋಡ್ಕೋಲ್ ಆಗಲಿ, ಇದರಲ್ಲಿ ಸಿಕ್ಕಾಪಟ್ಟೆ ಎಣ್ಣೆ ಇರುತ್ತೆ. ಅಂದರೆ ಇನ್ನು ರೆಸಿಡ್ಯೂಸ್ ಆಫ್ ದಿ ಪೆಸ್ಟಿಸೈಡ್ಸ್ ವಿಷಗಳನ್ನು ತಿನ್ನಾಗತ್ತೆ. ಸೊ ಈ ದಾನಗಳ ಆ ತಾಪತ್ರೆಯಲ್ಲ. ಡಾಕ್ಟರ್ ನಾಗಪ್ಪ ಗೋವನ್ಕೊಪ್ಪಾರೆ, ಇದುವರೆಗೆ ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಸಿರಿ ಸಂಪದ ಅಂತ ಹೇಳ್ತೀವಿ ನಾವು, ಅಂದರೆ ಸಿರಿಧಾನ್ಯಗಳು ಅಷ್ಟು ಒಂದು ಸಂಪದವನ್ನು ಕೊಡ್ತಾವೆ ರೈತ ಬಾಂಧವನಿಗೆ. ರೈತ ಸ್ನೇಹಿಯಾಗಿ ಇವು ಸಾಕಷ್ಟು ಕಡಿಮೆ ಖರ್ಚಿನೊಳಗೆ ಹೆಚ್ಚು ಬೆಳೆಯನ್ನು ಬೆಳೆದು ಮತ್ತು ಮುಖ್ಯವಾಗಿ ಆರೋಗ್ಯವರ್ಧಕ ಇರೋದ್ರಿಂದ ಗ್ರಾಹಕರ ಆರೋಗ್ಯ ಕೂಡ ಸಹಕಾರಿ. ಇವತ್ತು ನಾವು ಗ್ಲೋಬಲೈಸೇಷನ್ ಆದಮೇಲೆ ಗ್ರಾಹಕರ ಆರೋಗ್ಯಕ್ಕೆ ಸಾಕಷ್ಟು ಸವಾಲುಗಳನ್ನು ನೀಡುವಂತಹ ಉತ್ಪನ್ನಗಳು ಬರ್ತಾ ಇದ್ದಾವೆ. ಹೀಗಾಗಿ ಇಂಡಿಯಾ ಹ್ಯಾಸ್ ಬಿಕಮ್ ಭಾರತ ಒಂದು ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದೆ. ಆಮೇಲೆ ಲೈಫ್ ಸ್ಟೈಲ್ ಡಿಸೀಸ್ ಅಂತೀವಲ್ಲ, ಜೀವನ ಶೈಲಿ ರೋಗಗಳು, ಬಿ ಪಿ, ಶುಗರ್ ಎಷ್ಟು ಬರ್ತಾ ಇದೆ ಅಂದರೆ ಇವತ್ತು ದವಾಖಾನೆ ಎಷ್ಟಾಗ್ಯಾವ ನೋಡ್ರಿ. ಆದರೆ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ಸಿರಿಧಾನ್ಯಗಳ ಬಳಕೆ ಹೆಚ್ಚಾಗಬೇಕು. ಅದು ಬಳಕೆ ಹೆಚ್ಚಾಗಬೇಕು ಅಂದರೆ ನಾವು ಬೆಳೆಯೋದು ಹೆಚ್ಚಾಗಬೇಕು, ಮತ್ತು ರೈತ ಬಾಂಧವನಿಗೆ ಬೆಳೆಯೋದ್ರಿಂದ ಅವನಿಗೆ ಹೆಚ್ಚು ಲಾಭದಾಯಕವಾಗಿರೋದ್ರಿಂದ ರೈತ ಬಾಂಧವರು ಈ ಕಡೆ ಹೆಚ್ಚು ಹೆಚ್ಚು ಮುಖ ಮಾಡಲಿ, ಸಿರಿಧಾನ್ಯಗಳನ್ನು ಬೆಳೆಯುವಂಗಾಗಲಿ. ಹಾಗೆಯೇ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸಿರಿಧಾನ್ಯಗಳು, ನೀವು ಕೊರಲ್ ಬಗ್ಗೆ ಹೇಳ್ತಾ ಇದ್ದೀರಿ ನೋಡ್ರಿ, ಅದು ಎಷ್ಟು ಆ್ಯಂಟಿ ಕ್ಯಾನ್ಸರ್ ಅಂತ ಹೇಳಿದ್ರಿ, ಕ್ಯಾನ್ಸರ್ ನಿರೋಧಕ ಖಂಡಿತವಾಗಿ ಕೂಡ. ಇವತ್ತು ಎಷ್ಟೋ ಕಡೆ ಸಣ್ಣ ಸಣ್ಣ ಊರಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಆಗ್ತಾ ಇದ್ದಾವೆ. ಈ ಜೀವನ ಶೈಲಿ ಹಂಗೆ ತೊಂದರೆ ಆಗಿದೆ, ಅದಕ್ಕೆ ಈ ಥರ ಕೊರಲಂತ ಈ ಸಿರಿಧಾನ್ಯ ನಾವು ಬಳಸೋಣ. ಒಟ್ಟಾರೆ ಸಿರಿಧಾನ್ಯಗಳು ನಮ್ಮ ಒಂದು ಸಿರಿದೇಹವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ, ಹಾಗೆ ಆಗಲಿ ಅಂತ ಆಸೆ ಮಾಡ್ತಾ ಭಾಳ ವಿಸ್ತೃತವಾಗಿ ಒಂದು ಈ ಸಿರಿಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಯನ್ನು ಕೂಡ ಚೆನ್ನಾಗಿ ವಿವರಿಸಿದ್ರಿ ಡಾಕ್ಟರ್ ನಾಗಪ್ಪ ಗೋನ್ಕೊಪ್ಪ ಅವರೇ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್, ಶ್ರೋತೃಗಳಿಗೂ ಧನ್ಯವಾದಗಳು. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಪ್ರಾಮುಖ್ಯತೆ ಮತ್ತು ಉತ್ಪಾದನಾ ತಾಂತ್ರಿಕತೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಗೋವಿಂದಕೊಪ್ಪ ಅವರೊಡನೆ ಸಂದರ್ಶನ ಇದುವರೆಗೆ ಕೇಳಿದಿರಿ. ಅವರನ್ನ ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಕಾರ್ಯಕ್ರಮದ ಪ್ರಸ್ತುತಿ ಕುಮಾರ್ ಅಗಡಿ. ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿಯೇ.